ಯಾದಗಿರಿ ಜಿಲ್ಲೆ ಒಳಗ 60 ಮತ್ತು ಬಳ್ಳಾರಿ ಜಿಲ್ಲೆ ಒಳಗ 25% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಈಗ ಕೇಳಿ ಮುಂಗಾರು ಬೆಳೆ ಸಮೀಕ್ಷೆ ಕುರಿತ ನೇರ ಫೋನ್ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್, ಉಪ ಕೃಷಿ ನಿರ್ದೇಶಕರಾಗಿರುವ ಅನಸೂಯ ಹೋಗಾರ್ ಹಾಗೂ ಸೋಮಶೇಖರ್ ಬಿರಾದಾರ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರುಳಿ. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 295986, 295987, 310105, ಎಸ್ಟಿಡಿ ಸಂಖ್ಯೆ 08472. ಬನ್ನಿ ನೇರ ಫೋನಿನ ಕಾರ್ಯಕ್ರಮಕ್ಕಾಗಿ ಭಾಷಣ ಸ್ಟುಡಿಯೋಕ್ಕೆ ಹೋಗೋಣ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ಬಹಳ ವಿಶೇಷವಾದಂತಹ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ತಮಗೆಲ್ಲ ಬಹಳ ಮುಖ್ಯವಾಗಿರುವಂತಹ ವಿಷಯ ಇದು, ಬೆಳೆ ಸಮೀಕ್ಷೆ ಬಗ್ಗೆ, ಮುಂಗಾರು ಬೆಳೆ ಸಮೀಕ್ಷೆ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಚರ್ಚೆ ಮಾಡೋಣ. ಬೆಳೆ ಸಮೀಕ್ಷೆ ಬಗ್ಗೆ ಮತ್ತು ಅದರ ಲಾಭಗಳ ಬಗ್ಗೆ ಇವತ್ತು ನಮಗೆ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಈಗ ಸೇಡಂನೊಳಗೆ ಸಹಾಯಕ ಕೃಷಿ ನಿರ್ದೇಶಕರಾಗಿರುವಂತಹ ವೈಎಲ್ ಹಂಪಣ್ಣ ಅವರಿದ್ದಾರೆ. ಹಂಪಣ್ಣ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಸದ್ಯದ ಪರಿಸ್ಥಿತಿಯೊಳಗೆ ಬೆಳೆ ಸಮೀಕ್ಷೆ ಬಹಳ ಮುಖ್ಯವಾದಂತಹದ್ದು ಹಂಪಣ್ಣವರೇ. ಯಾಕಪ್ಪ ಅಂತಂದ್ರೆ ಕಳೆದ ಕೆಲವು ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ನಮ್ಮ ಭಾಗದೊಳಗೆ ಸಾಕಷ್ಟು ಮಳೆ ಬಂದು ಇವತ್ತ ಬೆಳೆ ನೀರಿನೊಳಗೆ ನಿಂತಿರುವಂತಹದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರಿಂದ ಸಮಸ್ಯೆ ಉದ್ಭವ ಆಗಿರುವಂತಹದ್ದು, ಬೆಳೆ ನಷ್ಟ ಆಗಿರುವಂತಹದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಈ ಬೆಳೆ ವಿಮೆ, ಬೆಳೆ ಸಮೀಕ್ಷೆ ಯಾವ ರೀತಿ ನಮ್ಮ ರೈತರು ಮಾಡಿಕೊಳ್ಬೇಕು ಮತ್ತು ಅದರ ಏನು ಕ್ರಮಗಳದಾವ ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ತಾವು ತಿಳಿಸಿಕೊಡ್ತೀರಿ. ಆಯ್ತು ಸರ್. ನಮಸ್ಕಾರ ಸರ್. ನಾನು ಹಂಪಣ ವಾಯಲ್ ಅಂತ, ಸಹಾಯಕ ಕೃಷಿ ನಿರ್ದೇಶಕರು ಸೇಡಂ. ಬೆಳೆ ಮುಂಗಾರು ಹಂಗಾಮಿನ ಬೆಳೆ ಒಂದು ಸಮೀಕ್ಷೆ ರೈತರದ್ದು ಒಂದು ಬಹಳ ಉಪಯೋಗ ಆಗುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ನನ್ನ ಬೆಳೆ ನನ್ನ ಹಕ್ಕು ಒಂದು ಯೋಗ ವಾಕ್ಯದಿಂದ ರೈತರು ತಮ್ಮ ಬೆಳೆಯನ್ನು ಸಮೀಕ್ಷೆ ತಮ್ಮ ವ್ಯಾಪ್ನಲ್ಲಿ ಮಾಡ್ಕೋಬೇಕು. ಇನ್ ಕೇಸ್ ಅವ್ರು ಮಾಡ್ಕೊಳ್ಳದೇ ಇದ್ರೆ ಪ್ರತಿಯೊಂದು ಗ್ರಾಮದಲ್ಲಿ ಖಾಸಗಿ ನಿವಾಸಿಗಳಂತೇಳಿ ಈಗಾಗಲೇ ತಹಸೀಲ್ದಾರ್ ಲಾಗಿನಲ್ಲಿ ಆಯ್ಕೆ ಮಾಡಿದ್ದೀವಿ. ಅವರ ಒಂದು ಮುಖಾಂತರ, ಅವರ ಮೊಬೈಲ್ ಆಪ್ ಮುಖಾಂತರ ಬೆಳೆ ಸಮೀಕ್ಷೆ ಮಾಡ್ಕೋಬೇಕು. ಇದರಿಂದ ಏನಪ್ಪ ಲಾಭ ಆಗ್ತದೆ ರೈತ ಬಾಂಧವರಿಗೆ ಅಂತೇಳಿದ್ರೆ, ಈಗಾಗಲೇ ಸರ್ ಹೇಳಿದ ಹಾಗೆ ಮಳೆ ಬಂದು ಎಲ್ಲಾ ಬೆಳೆ ಹಾನಿಯಾಗ್ತಾ ಇದೆ. ಆಮೇಲೆ ಅದರ ಪರಿಸ್ಥಿತಿ ಹೇಗಿದೆ ಅಂತೇಳಿ ತಾವೆಲ್ಲರೂ ನೋಡ್ತಾ ಇದ್ವಿ, ಹೊಲಗಳಲ್ಲಿ ನಾವು ನೋಡ್ತಾ ಇದ್ವಿ, ಎಲ್ಲಾ ರೈತ ಬಾಂಧವರು ತಾವು ನೋಡ್ತಾ ಇದ್ರಿ. ಇದರ ಉಪಯೋಗ ಏನಾಗ್ತದೆ ಅಂತೇಳಿ, ಒಂದೊಂದು ಬೆಳೆ ಪರಿಹಾರ ಸಿಗ್ತದೆ, ಆಮೇಲೆ ಬೆಳೆ ವಿಮಾ ಲಾಭ ಪಡೆಯಲು ನೀವು ವಿಮೆ ಮಾಡಿರ್ತೀರಿ, ಲಾಸ್ ಆಗಿರ್ತೈತಿ, 48 ಗಂಟೆ ಒಳಗೆ ಅದೊಂದು ಟೋಲ್ ಫ್ರೀ ನಂಬರ್ ಇರ್ತದೆ, ಆ ಟೋಲ್ ಫ್ರೀ ನಂಬರ್ಗೆ ನೀವು ಕಂಪ್ಲೇಂಟ್ ಅನ್ನು ರೈಸ್ ಮಾಡಿದ್ರೆ ನಿಮ್ಮ ಬೆಳೆ ವಿಮೆಯನ್ನು ಮಾಡಿರ್ತೀರಿ, ಅದಕ್ಕೆ ಅದು ಲಾಭ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಇದರಲ್ಲಿಂದ ಏನಾಗ್ತದಪ್ಪ ಅಂದ್ರೆ, ಈಗಾಗಲೇ ಹೆಸರು ಮತ್ತು ಉದ್ದು ಆಲ್ರೆಡಿ ಹಾರ್ವೆಸ್ಟಿಗೆ ಬಂದಿದೆ. ಈಗ ನಾವು ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಹೆಸರನ್ನು ಖರೀದಿ ಕೇಂದ್ರಗಳಲ್ಲಿ ನಡೀತಾ ಇದೆ. ಆದರೆ ಈಗ ಅಲ್ಲಿ ಸ್ಕ್ಯಾನ್ ಆಗ್ತಾ ಇಲ್ಲ. ಯಾಕೆ ಸ್ಕ್ಯಾನ್ ಆಗ್ತಾ ಇಲ್ಲ ಅಂದ್ರೆ, ನಿಮ್ಮ ಮೊಬೈಲ್ನಲ್ಲಿ ನೀವು ಆಪ್ನಲ್ಲಿ ಅದನ್ನು ಸರ್ವೆ ಮಾಡಿಕೊಂಡಿಲ್ಲ. ಹೀಗಾಗಿ ಪ್ರೈವೇಟ್ ರೆಸಿಡೆಂಟ್ ಮುಖಾಂತರ ನಾವು ಮಾಡಿಸ್ತಾ ಇದ್ವಿ. ಈಗಾಗಲೇ ಬೆಳೆ ಹಾರ್ವೆಸ್ಟ್ ಆಗಿದೆ. ಹಾರ್ವೆಸ್ಟ್ ಆಗಿದ್ರಿಂದ ಅದು ಬೆಳೆ ಸಮೀಕ್ಷೆ ಸರಿಯಾದ ರೀತಿಯಿಂದ ಆಗದೇ ಇದ್ದಕ್ಕೆ ಅವೆಲ್ಲ ತೊಂದರೆ ಆಗ್ತಾ ಇದೆ. ಹೀಗಾಗಿ ಅದು ಬೆಂಬಲ ಬೆಲೆ ಯೋಜನೆಯಲ್ಲಿ ನಿಮ್ಗೆ ಬೆಳೆ ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಬ್ಯಾಂಕ್ನಲ್ಲಿ ಸಾಲ ಪಡಬೇಕಂದ್ರೆ ಇವತ್ತು ಬ್ಯಾಂಕ್ ಮ್ಯಾನೇಜರ್ಸ್ಗಳು ಏನ್ ಮಾಡ್ತಾ ಇದಾರೆ, ನೀವು ಬೆಳೆ ಪರಿಹಾರ ಬೆಳೆ ಏನ್ ಸರ್ವೆ ಮಾಡಿಕೊಂಡಿದ್ರಿ ಅದರ ಒಂದು ರಿಪೋರ್ಟ್ ಅನ್ನು ಕೇಳ್ತಾ ಇದೆ. ಆಮೇಲೆ ಈ ಹಿಂದೆ ತಮ್ಗೆಲ್ಲ ಗೊತ್ತಿದೆ, ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಏನ್ ಮಾಡ್ತಾ ಇದ್ರೆ ಮ್ಯಾನುವಲಿ ಅದು ಪಾಣಿಯಲ್ಲಿ ಬೆಳೆ ಯಾವ್ದಿದೆ ಅಂತ ಬರೆದು ಕೊಡ್ತಿದ್ರು. ಆದ್ರೆ ಇವತ್ತು ಹಂಗಿಲ್ಲ, ಬೆಳೆ ಸಮೀಕ್ಷೆ ಮುಖಾಂತರ ಏನದು ನೋಂದಣಿ ಆಗಿರ್ತೈತಿ, ಯಾ ಬೆಳೆ ನೋಂದಣಿ ಇರ್ತೈತಿ, ಪ್ರತಿ ವರ್ಷ ತಾನಾಗೆ ಅದು ಪಾಣಿಯಲ್ಲಿ ಬರ್ತಕ್ಕಂತ ಒಂದು ವ್ಯವಸ್ಥೆ ಇದೆ. ಈ ಎಲ್ಲ ಲಾಭ ಪಡ್ಕೊಳ್ಳಿಕ್ಕೆ ನಮ್ಮ ರೈತ ಬಾಂಧವರು ತಾವು ಏನ್ ಮಾಡ್ಕೋಬೇಕಂತ ಹೇಳಿದ್ರೆ, ಬೆಳೆ ಸಮೀಕ್ಷೆ ಕಡ್ಡಾಯವಾಗಿ ನಿವಾರ ಮಾಡ್ಕೋಬೇಕು ಒಂದು, ಇಲ್ಲ ಖಾಸಗಿ ನಿವಾಸಿಗಳ ಮುಖಾಂತರ ನಿಮ್ಮ ಬೆಳೆಯನ್ನು ಸಮೀಕ್ಷೆ ಮಾಡಿಕೊಳ್ಬೇಕು. ಅಂದ್ರೆ ಈಗ ಸರ್ಕಾರದ ವತಿಯಿಂದ ಸಮೀಕ್ಷೆ ಮಾಡುವಂತಹ ವಿಚಾರದ ಬಗ್ಗೆ ಏನಾದರೂ ಹೇಳಬಹುದಾ ತಾವು? ಅದೇ ಸರ್, ಈ ಸರ್ಕಾರ ವತಿಯಿಂದನೇ ಪ್ರತಿಯೊಬ್ಬ ಗ್ರಾಮದಲ್ಲಿ ಒಬ್ಬ ಖಾಸಗಿ ನಿವಾಸಿ ಅಂತ ಹೇಳಿ ಆಯ್ಕೆ ಮಾಡಿಕೊಂಡಿದ್ದೀವಿ. ನಿವಾಸಿ ಅಂತ ಹೇಳಿ, ಖಾಸಗಿ ಪ್ರೈವೇಟ್ ರೆಸಿಡೆಂಟ್ಸ್ ಅಂತ ಹೇಳ್ತೀವಿ, ಅವರ ಮುಖಾಂತರ ಬೆಳೆ ಸಮೀಕ್ಷೆ ನಡೀತಾ ಇದೆ. ಒಂದು ಪ್ಲಾಟ್ ಸಮೀಕ್ಷೆ ಮಾಡಿದ್ರೆ ಅವರಿಗೆ 10-11 ರೂಪಾಯಿ ಸಿಗ್ತದೆ ಒಂದು ಪ್ಲಾಟ್ಗೆ. ಹೀಗಾಗಿ ನಮ್ಮ ಒಂದು ಜಿಲ್ಲೆಯ ಒಂದು ಚಿತ್ರಣ ನೋಡಬೇಕಂದ್ರೆ ಈ ಇಲ್ಲಿಯವರೆಗೆ ನಮ್ದು ಟೋಟಲ್ ಜಿಲ್ಲೆದು 7,49,000 ಪ್ಲಾಟ್ ಇದೆ. ಈ 7,49,000 ಪ್ಲಾಟ್ ನಲ್ಲಿ ಎನ್ಎ ಅಂತ ಮಾರ್ಕ್ ಮಾಡಿದ್ದು 43,000 ಪ್ಲಾಟ್ ಇದೆ. ಆಕ್ಚುಲಿ ನಾವು ಸರ್ವೆ ಮಾಡಬೇಕಾಗಿತ್ತು 7,06,000 ಪ್ಲಾಟ್ ಅನ್ನು ನಾವು ಸರ್ವೆ ಮಾಡ್ಕೋಬೇಕು. ಬರೀ ಇದನ್ನ ನಾವು ಟೋಟಲ್ ಪರ್ಸೆಂಟೇಜ್ ಹೇಳಿದ್ರೆ ಬರೀ 36% ಮಾತ್ರ ಆಗಿದೆ. ಇನ್ನು ನಾವು ಬಹಳಷ್ಟು ಸರ್ವೆ ಮಾಡಬೇಕು. ಆಮೇಲೆ ಸರ್ವೆ ಮಾಡಿದ ನಂತರ ಅದು ಸೂಪರ್ವೈಸರ್ ಲಾಗಿನ್ ಹಾಕಿ ವೆರಿಫಿಕೇಶನ್ ಹೋಗ್ತದೆ. ಅದು ವೆರಿಫಿಕೇಶನ್ ನಾವು ಮಾಡಿದ್ರೆ ಅಲ್ಲಿ ಅವ್ರ ಬೆಳೆ ಯಾವ್ದಿದೆ ಅಂತೇಳಿ ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹೀಗಾಗಿ ಇಲ್ಲಿವರೆಗೆ ಸರ್ವೆ ಆಗಿರೋದು 2.5 ಲಕ್ಷ ಸರ್ವೆ ಆಗಿದೆ. ಆಮೇಲೆ ಲಾಗಿನ್ ನಲ್ಲಿ ವೆರಿಫಿಕೇಶನ್ ಆಗಿದ್ದು 1,90,000, 75% ಇದೆ. ಈಗ 75% ಇದ್ದು 100% ಆಗಬೇಕು. ಆಮೇಲೆ 36% ಸರ್ವೆ ಆಗಿದ್ದು 100% ಸರ್ವೆ ಆಗಬೇಕು. ಅವಾಗ ಮಾತ್ರ ನಮ್ದು ಒಂದು ಎಲ್ಲಾ ರೈತರಿಗೆ ಎಲ್ಲಾ ಬೆಳೆದಂತ ಬೆಳೆಗೆ ಅನುಕೂಲ ಆಗ್ತಕ್ಕಂತ ವ್ಯವಸ್ಥೆ ಇದೆ ಸರ್. ಅಂದ್ರೆ ಈಗ ನಮ್ಮ ರೈತರು ತಾವೇ ಕಾಳಜಿ ವಹಿಸಿ ಇದನ್ನ ಸಮೀಕ್ಷೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ಕೊಳ್ಬೇಕಾಗ್ತದೆ. ಈಗ ಖಾಸಗಿ ನಿವಾಸಿ ಜೊತೆಗೆ ತಾವು ಮಾಡ್ಕೋಬೇಕು ಅಂತಂದಾಗ ಒಂದು ಹಳ್ಳಿ ಒಳಗೆ ಎಷ್ಟು ಜನ ಇರ್ತಾರಂತೀರಿ? ಹೆಂಗ ಎಷ್ಟು ಸರ್ವಿಸ್ ಅವರಿಂದ ಸಿಗ್ತದೆ ನಮಗೆ? ಒಂದು ಒಂದು ಗ್ರಾಮಕ್ಕೆ ಒಬ್ಬ ಖಾಸಗಿ ನಿವಾಸಿ ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಿರ್ತೀವಿ. ಒಂದು ಇದರಲ್ಲಿ ಗ್ರಾಮದಲ್ಲಿ ಸುಮಾರು ಅವರಿಗೆ 100-200 ಪ್ಲಾಟ್ ಗಳು ಇರ್ತಾವ. ಆ 200 ಪ್ಲಾಟ್ ಗಳನ್ನು 200-300 ಪ್ಲಾಟ್ ಗಳನ್ನು ಅವರು ಮಾಡಬೇಕಾಗ್ತದೆ. ಅದು ಅವರು ಆಕ್ಚುಲಿ ಕೆಲಸ ಮಾಡಿದ್ರೆ ಒಂದು 4-5 ದಿವಸದಿಂದ ಅದು ಸರ್ವೆ ಕಂಪ್ಲೀಟ್ ಆಗ್ತದೆ. ಸರ್, ಈಗ ಒಂದು ಒಬ್ಬ ಖಾಸಗಿ ನಿವಾಸಿಗೆ ಎಷ್ಟು ಏರಿಯಾ ಬರ್ತದೆ ಅಂತಂದ್ರಿ ಸರ್ವೆ ಮಾಡುವಂತದ್ದು? ಸರಾಸರಿ ಏರಿಯಾ ಸರಾಸರಿ 300-400 ಹೆಕ್ಟರ್ ಬರಬಹುದು. 300-400 ಹೆಕ್ಟರ್. ಈಗ ಅವ್ರಿಗೆ ಎಷ್ಟು ಸಮಯ ಹಿಡಿತದ ಸರ್ ಅದನ್ನ ಮಾಡ್ಬೇಕಂತಂದ್ರೆ? 2-3 ದಿವಸ ಮಳೆ ಇರಲಿಲ್ಲ ಅಂತ ಹೇಳಿ. ಮಳೆ ಇರಲಿಲ್ಲ ಅಂತಂದ್ರೆ ಮಳೆ ಇದ್ದಾಗ ಕಷ್ಟ ಆಗ್ತದೆ. ಈಗ ರೈತರು ತಾವಾಗಿಯೇ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ವಿಚಾರ ತಾವು ಹೇಳ್ತಾ ಇದ್ದೀರಿ. ಬೆಳೆ ದರ್ಶಕ್ ಅನ್ನುವಂತಹ ಆಪ್ ಮೂಲಕ ಅವರು ಮಾಡ್ಕೊಳ್ಬಹುದು. ಇದನ್ನ ನಮ್ಮ ರೈತರು ಯಾವ ರೀತಿ ಉಪಯೋಗ ಮಾಡಿಕೊಳ್ಬಹುದು? ಯಾಕಪ್ಪ ಅಂತಂದ್ರೆ ಈಗ ಒಂದ್ ಸ್ವಲ್ಪ ಆಪ್ ದೊಳಗೆ ನಾವು ತಲೆ ಹಾಕಬೇಕು ಅಂತಂದಾಗ ರೈತರಿಗೆ ಒಂದ್ ಸ್ವಲ್ಪ ಕಷ್ಟ ಆಗುವಂತದ್ದು, ತಮ್ಮ ಶಕ್ತಿ ತಾವೇ ಮಾಡಿಕೊಳ್ಳುವಂತಹ ಒಂದು ವಿಚಾರದೊಳಗೆ ಅವರಿಗೆ ಒಂದ್ ಸ್ವಲ್ಪ ಕಷ್ಟ ಅನಿಸ್ತದ. ಅದ್ರ ಜೊತೆಗೆ ಈ ಎಲ್ಲ ಏನು ನಾವು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಅದು ಆಪ್ ಮೂಲಕನೇ ಆಗ್ಬೇಕಲ್ಲ? ಹೌದು, ಖಾಸಗಿ ನಿವಾಸಿ ಮಾಡಿದ್ರು ಆಪ್ ಮೂಲಕನೇ ಆಗ್ಬೇಕು. ಹೌದು ಸರ್, ರೈತರು ತಾವೇ ಮಾಡಿದ್ರು ಕೂಡ ಆಪ್ ಮೂಲಕ ಆಗ್ಬೇಕು. ಹೌದು ಸರ್. ನೆಟ್ವರ್ಕ್ ಸಮಸ್ಯೆಗಳಿಂದಾಗಿ ಏನಾದರೂ ತೊಂದರೆ ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತಾವ? ಇರ್ತಾವ ಸರ್. ಬಟ್ ಈಗಾಗಲೇ ಕೆಲವೊಂದು ಜಿಯೋ ಓಡಾ ಇವು ಬರ್ತಾ ಇದೆ ಸರ್, ನೆಟ್ಗಳು ಇರ್ತವೆ. ಬಟ್ ರೈತರಿಗೆ ಸ್ವಲ್ಪ ಅದು ಸಮಸ್ಯೆನೆ ನೀವು ಹೇಳಿದಾಗ, ಯಾಕಂದ್ರೆ ಪ್ರತಿ ಕಂಪಲ್ಸರಿ ಸ್ಮಾರ್ಟ್ ಫೋನ್ ಇರಬೇಕಾಯ್ತದೆ, ಆಂಡ್ರಾಯ್ಡ್ ಫೋನ್ ಇರಬೇಕಾಗ್ತದೆ. ಅವ್ರ ಬಳಿ ಇಲ್ಲ ಅಂತ ಹೇಳಿದ್ರೆ ಅವ್ರ ಮಕ್ಕಳ ಬಳಿ ಇದ್ರು ಕೂಡ ಉಪಯೋಗ ಮಾಡ್ಕೋಬಹುದು. ಅವರಿಗೆ ಕಷ್ಟ ಆಗ್ತಿತ್ತು ಅಂದ್ರೆ ಪ್ಲೇ ಸ್ಟೋರ್ ನಲ್ಲಿ ಹೋಗಬೇಕು, ಅದು ಕ್ರಾಪ್ ಸರ್ವೆ ಅಂತ ಹೇಳಿ ಹಾಕಬೇಕು, ಎಆರ್ ಹಾಕಬೇಕು, ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡ ಮೇಲೆ ತಮ್ಮ ಹೆಸರನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು, ಅವ್ರ ಹೆಸರು ನೋಂದಣಿ ಮಾಡ್ಕೋಬೇಕು, ಮೊಬೈಲ್ ನಂಬರ್ ಹಾಕಬೇಕು, ಓಟಿಪಿ ಬರ್ತದೆ, ಅದು ನೋಂದಣಿ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಕ್ರಾಪ್ ಸರ್ವೆ ಹೋಗಬೇಕಾಗ್ತದೆ. ಅವರಿಗೆ ತೊಂದರೆ ಆಗ್ತಿತ್ತು ಅವ್ರ ಮಕ್ಕಳ ಮುಖಾಂತರ ಮಾಡಿಸಬಹುದು. ಅವ್ರ ಮುಖಾಂತರ ಆಗಲಿಲ್ಲ ಅಂತ ಹೇಳಿದ್ರೆ ಅದೇ ನಮ್ಮ ಪಿ ಆರ್ ಅಲ್ಲಿ ಇರ್ತಾನೆ, ಗ್ರಾಮದ ಪಿ ಆರ್ ಇರ್ತಾನೆ, ಬೆಳೆ ದರ್ಶಕನಲ್ಲಿ ಯಾವ ಹಳ್ಳಿಗೆ ಯಾವ ಪಿ ಆರ್ ಇದೆ ಅಂತೇಳಿ ಅವ್ರ ಹೆಸರು ಇರ್ತದೆ, ಮೊಬೈಲ್ ನಂಬರ್ ಇರ್ತದೆ. ಅವ್ರ ಮುಖಾಂತರ ಆದ್ರೂ ತಮ್ಮ ನಂಬರ್ ಅನ್ನು ಕೊಟ್ಟು ಮಾಡಿಸ್ಕೋಬಹುದು. ಅದೇನು ತೊಂದರೆ ಆಗಂಗಿಲ್ಲ ಸರ್. ರೈತ ಸಂಪರ್ಕ ಕೇಂದ್ರದೊಳಗೆ ಇದಕ್ಕೆ ಏನಾದರೂ ವ್ಯವಸ್ಥೆ ಅಂದ್ರೆ ರೈತರಿಗೆ ತಿಳಿಸಿ ಹೇಳುವಂತಹ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು? ನಮ್ಮ ಪ್ರತಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೃಷಿ ಅಧಿಕಾರಿಗಳಿದ್ದಾರೆ, ಆಮೇಲೆ ಆತ್ಮ ಸ್ಟಾಫ್ಗಳು ಇರ್ತಾರೆ, ಎಟಿಎಂ ಬಿಟಿಎಂ ಅಂತೇಳಿ, ಮತ್ತು ಅಕೌಂಟೆಂಟ್ ಇರ್ತಾರೆ, ಅವರು ಸಹ ಸಹಕಾರ ಮಾಡ್ತಾರೆ. ಅದರ ಜೊತೆಗೆ ನಮ್ಮ ವಿಲೇಜ್ ಅಕೌಂಟೆಂಟ್, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅವರು ಕೂಡ ಸಹಕಾರ ಕೊಡ್ತಾರೆ. ನಮ್ಮ ತೋಟಗಾರಿಕೆ ಇಲಾಖೆ ಬಂತು, ಕೃಷಿ ಇಲಾಖೆ ಬಂತು, ರೆವಿನ್ಯೂ ಇಲಾಖೆ ಬಂತು, ಎಲ್ಲರೂ ಕೂಡ ಅವರಿಗೆ ಸಹಕಾರ, ರೈತರಿಗೂ ಸಹಕಾರ ಕೊಡ್ತಾರೆ, ಜೊತೆಯಲ್ಲಿ ಪಿಆರ್ ಗಳಿಗೂ ಪ್ರೋತ್ಸಾಹ ಕೊಟ್ಟು ಅದನ್ನು ಮಾಡಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ವಿ. ನಾವು ಮುಂದುವರಿಯೋಣ ಸರ್. ಈಗ ನಾನು ನಮ್ಮ ರೈತ ಬಂಧುವರಿಗೆ ಒಂದು ವಿಚಾರ ಏನು ಹೇಳೋದಂತಂದ್ರೆ, ಇದು ನೇರ ಪ್ರಸಾರದೊಳಗೆ ಮೂಡಿ ಬರ್ತಾ ಇದೆ ಈ ಕಾರ್ಯಕ್ರಮ ಇವತ್ತಿಂದು. ತಾವು ಕೂಡ ತಮ್ಮ ಪ್ರಶ್ನೆಗಳನ್ನ ಏನು ಬೆಳೆ ಸಮೀಕ್ಷೆ ಮಾಡುವಂತಹ ಸಂದರ್ಭದೊಳಗೆ ಏನೇನು ತಮಗೆ ಸಮಸ್ಯೆಗಳು ಉದ್ಭವ ಆಗ್ತಾವ ಅಥವಾ ಏನು ನಿಮಗೆ ಕ್ಲಾರಿಫಿಕೇಶನ್ ಬೇಕು, ಏನು ಸ್ಪಷ್ಟೀಕರಣ ಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವು ಇಲ್ಲಿ ನಮಗೆ ಕರೆ ಮಾಡಿ ತಾವು ಕೇಳಬಹುದು. ಅದಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು ಹಿಂಗದಾವ, ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 310-105 ಈ ನಂಬರ್ನ ತಾವು ಸಂಪರ್ಕ ಮಾಡಬಹುದು. 310-105 ಇನ್ನೊಂದು ದೂರವಾಣಿ 298956 ಇನ್ನೊಮ್ಮೆ ಹೇಳ್ತೀನಿ 298956 ಇನ್ನೊಂದು ದೂರವಾಣಿ ಕೊನೆಯ ಎರಡು ಅಂಕಿಗಳು 5756 ತೆಗೆದು ನೀವು 5-7 ಅಲ್ಲಿ ಹಾಕಿ ಡಯಲ್ ಮಾಡಬಹುದು. ಕಲಬುರಗಿಯ ಎಸ್ಟಿಡಿ ಕೋಡ್ 08472. ಹಂಪಣ್ಣವರೇ, ಈಗ ಪ್ರಗತಿ ಹೆಂಗದ ಅಂತೀರಿ? ಈಗ ತಾವು ಹೇಳಿದ್ರೆ ಅಂಕಿ ಸಂಖ್ಯೆ ಕೊಟ್ರಿ ನಮಗೆ, ಅಂದ್ರೆ ನಿಮ್ಮ ಲೆಕ್ಕದ ಪ್ರಕಾರ ಇನ್ನೂ ತೀವ್ರವಾಗಿ ಆಗಬೇಕು, ವೇಗವಾಗಿ ಆಗಬೇಕು ಬೆಳೆ ಸಮೀಕ್ಷೆ. ಏನೇನು ಸವಾಲುಗಳದಾವ ಅಂತಂತೀರಿ? ಆಕ್ಚುಲಿ ಏನಾಗಿದೆ ಸರ್, ಈಗ ಒಂದು ವಾರದ ಹಿಂದೆ 31ನೇ ತಾರೀಕಿನಿಂದ ಸ್ವಲ್ಪ ಹೆವಿ ರೈನ್ಫಾಲ್ ಆಗೋದ್ರಿಂದ ಎಲ್ಲ ಕಡೆ ನಮ್ಮ ಪಿ ಆರ್ ಗಳಿಗೆ ಏನ್ ತೊಂದರೆ ಆಗ್ತಾ ಇದೆ ಅಂದ್ರೆ ಹೊಲಕ್ಕೆ ಹೋಗಕ್ಕೆ ಆಗಂಗಿಲ್ಲ, ಯಾಕಂದ್ರೆ ನೀರ್ ನಿಂತಿದೆ, ರಜ್ಜಿದೆ, ಗಜ್ಜಿದೆ. ಹಿಂಗಾಗಿ ಅವ್ರಿಗೆ ನೀರ್ ಹೋಗಕ್ ನೀರ್ನಲ್ಲಿ ಹೊಲಕ್ಕೆ ಹೋಗ್ತಾ ಇದಲ್ಲ, ಅದು ಒಂದ್ ಪ್ರಾಬ್ಲಮ್ ಇದೆ. ಎರಡನೇದ್ದು ಮೊಬೈಲ್ ನಿಂದ ಫೋಟೋ ತೆಗಬೇಕಂದ್ರೆ ಮಳೆ ಬೀಳ್ತಾ ಇರ್ತದೆ, ಮಳೆ ಬೀಳ್ತಾ ಇರ್ತದೆ, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಹಂಗಾಗಿ ಅವರು ಒಂದೇದ್ದು ಅವರು ಹೋಗಕ್ ಆಗಂಗಿಲ್ಲ ಮಳೆ ಸಿಚುವೇಶನ್, ಎರಡನೇದ್ದು ಅದು ಮೊಬೈಲ್ ನೀರ್ ಬರ್ತದೆ ಮೊಬೈಲ್ ನಿಂದ ಫೋಟೋ ಕ್ಯಾಪ್ಚರ್ ಮಾಡಕ್ ಆಗ್ತಾ ಇಲ್ಲ. ಆಮೇಲೆ ಮೋಡ ಮುಸಿದ ವಾತಾವರಣ ಇತ್ತಂದ್ರೂ ಕೂಡ ಸ್ಪಷ್ಟವಾಗಿ ನಮ್ಗೆ ಬೆಳೆದ ಒಂದು ಫೋಟೋ ಕೂಡ ಬರಂಗಿಲ್ಲ. ಹೀಗಾಗಿ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಈಗ ನಾವು ಕೆಲವು ತಾಲೂಕುಗಳಲ್ಲಿ ಪ್ರೈವೇಟ್ ರೆಸಿಡೆನ್ಸಿಗಳಿಗೆ ಏನ್ ಮಾಡಿದ್ವಿ ಅಂದ್ರೆ ರೇನ್ ಕೋಟ್ ಗಳನ್ನು ಕೊಟ್ಟಿದ್ದೀವಿ, ರೇನ್ ಕೋಟ್ ಗಳನ್ನು ಕೊಟ್ಟಿದ್ದೀವಿ. ಅಟ್ ಲೀಸ್ಟ್ ತಮ್ಮ ಮೊಬೈಲ್ ಗಳನ್ನಾದ್ರೂ ರಕ್ಷಣೆ ಮಾಡ್ಕೊಳ್ಳಿ, ಬಹಳ ಫಾಸ್ಟ್ ನಲ್ಲಿ ಆಗ್ಲಿ ಅನ್ನೋ ಉದ್ದೇಶಕ್ಕೆ. ಆದ್ರೆ ನಮ್ಗೆ ಈಗ ಮಂದಗತಿಯಲ್ಲಿ ನಡೀತಾ ಇದೆ. ಈಗ 2-3 ದಿವಸ ಹಿಂದೆ ಈಗ ಮಳೆ ನಿಂತಿದ್ರಿಂದ ಈಗ 2 ದಿವಸ ಆಯ್ತು ಕೆಲಸ ಪ್ರಗತಿಯಲ್ಲಿದೆ. ಮತ್ತು ದಿನಾಲು ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಗೂಗಲ್ ಮೀಟ್ ಮಾಡಿ ಎಲ್ಲಾ ತಹಸೀಲ್ದಾರ್ಗಳಿಗೆ, ತೋಟಗಾರಿಕೆ ಇಲಾಖೆದವರಿಗೆ, ರೆವಿನ್ಯೂ ಅಗ್ರಿಕಲ್ಚರ್ದವರಿಗೆ ಮತ್ತು ಬಾಟಮ್ ಲೆವೆಲ್ ಆಫೀಸರ್ಸ್, ಆರ್ ಎಸ್ ಕೆ ಲೆವೆಲ್ ಇರತಕ್ಕಂಥ ಎಲ್ಲಾ ಆಫೀಸರ್ಸ್ ಕೂಡ ಈ ಒಂದು ಗೂಗಲ್ ಮೀಟ್ ಮುಖಾಂತರ ಒಂದು ಪ್ರಗತಿ ಸಾಧಿಸಲಿಕ್ಕೆ ಬಹಳಷ್ಟು ಪ್ರೆಸರ್ ಆಗಿದೆ, ಆಗ್ತಾ ಇದೆ. ಸರ್, ತಾವು ಒಂದು ವಿಚಾರ ಹೇಳಿದ್ರಿ, ಈಗ ಏನು ಮಳೆ ಬಂದು ಏನು ಬೆಳೆ ನಾಶ ಆಗ್ತದ, ಇಷ್ಟೇ ಪರ್ಟಿಕ್ಯುಲರ್ ಟೈಮ್ ಒಳಗ ಇಷ್ಟೇ ಅವಧಿ ಒಳಗ ನಾವು ಅದನ್ನ ರಿಜಿಸ್ಟ್ರೇಷನ್ ಮಾಡಬೇಕು, ನೋಂದಣಿ ಮಾಡಬೇಕು ಅಥವಾ ತಿಳಿಸಬೇಕು ಅನ್ನುವಂಥದ್ದು, ಇದು ಯಾವ ರೀತಿ ಸಾಧ್ಯ ಆಗ್ತದ ಅಂತೀರಿ? ಕೆಲವೊಬ್ಬರಿಗೆ ಸಾಧ್ಯ ಆಗುವುದಿಲ್ಲ, ತಡ ಆಗ್ತದ, ಅಂತ ಸಂದರ್ಭದೊಳಗ ಏನ್ ಮಾಡಬಹುದು? ಆಕ್ಚುಲಿ ಸರ್, ಇದನ್ನ ಎಕ್ಸ್ಟೆನ್ಷನ್ ಹೆಚ್ಚು ಕಡಿಮೆ ಒಂದು ವಾರ 15 ದಿವಸ ಹಿಂಗ್ ಕೊಡ್ತಿರ್ತಾರೆ. ಯಾಕಂದ್ರೆ ಹಾರ್ವೆಸ್ಟ್ ನಡೀತಾ ಇದೆ, ಮಳೆ ಬರ್ತಾ ಇದೆ, ಆಮೇಲೆ ಹಾರ್ವೆಸ್ಟ್ ಇನ್ ಟೈಮ್ ನಲ್ಲಿ ಆಗಂಗಿಲ್ಲ, ಹಿಂಗಾಗಿ ಟೈಮಿಂಗ್ ವೇರಿಯೇಷನ್ ಆಗ್ತದೆ. ನಮ್ಗೆ ಖರೀದಿ ಕೇಂದ್ರ ನಡಿಬೇಕಂತ ಹೇಳಿದ್ರೆ ಸೂಪರ್ವೈಸರ್ ಲಾಗಿನ್ ನಲ್ಲಿ ಅದು ಅಪ್ಲೋಡ್ ಆಗಿರಬೇಕು, ಸೊ ವೆರಿಫಿಕೇಶನ್ ಆಗಿರಬೇಕು. ವೆರಿಫಿಕೇಶನ್ ಆದ್ರೆ ಮಾತ್ರ ಅವರಿಗೆ ಆನ್ಲೈನ್ ನಲ್ಲಿ ನಿಮ್ಮ ಬೆಳೆ ಯಾವ್ದಿದೆ ಅಂತ ಹೇಳಿ ಗೊತ್ತಾಗ್ತದೆ, ಇಲ್ಲಾಂದ್ರೆ ದೇರ್ ಇಸ್ ನೋ ಕ್ರಾಪ್ ಇಸ್ ಫೌಂಡ್ ಇನ್ ಯುವರ್ ಲ್ಯಾಂಡ್ ಅಂತ ಹೇಳಿ ಬರ್ತಾ ಇದೆ ಮೆಸೇಜ್. ಹಿಂಗಾಗಿ ಇದು ಸ್ವಲ್ಪ ನಮ್ಮ ಹೆಸರು ಅರ್ಲಿ ಕ್ರಾಪ್ ಆಗಿರೋದ್ರಿಂದ ಸಮೀಕ್ಷೆ ಸ್ವಲ್ಪ ಲೇಟ್ ಆಗಿ ಬಂತು, ಹಿಂಗಾಗಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಸರ್. ಈಗ ಫಾಸ್ಟ್ ಆಗಿ ನಾವು ಗೂಗಲ್ ಮೀಟ್ ಮುಖಾಂತರ ಮಾಡೋದ್ರಿಂದ ನಡೀತಾ ಇದೆ, ಈಗ ಸ್ಕ್ಯಾನ್ ನಡೀತಾ ಇದೆ ಸರ್, ಆಗ್ತಾ ಇದೆ, ಪ್ರಗತಿಯಲ್ಲಿದೆ. ಈಗ ಬೆಳೆ ಸಮೀಕ್ಷೆ ಮಾಡುವಂತದ್ದು ಈಗ ಎಷ್ಟನೇ ವರ್ಷ ತಾವು ಮಾಡ್ತಾ ಇರುವಂತದ್ದು, ರೈತರೇ ಮಾಡಿಕೊಳ್ಳುವಂತದ್ದು ಬೆಳೆ ದರ್ಶಕದೊಳಗ? ಇದು ಸುಮಾರು ಒಂದು 6-7 ವರ್ಷದಿಂದ 6-7 ವರ್ಷದಿಂದ ಆಗ್ತಾ ಇದೆ. ಅಂದ್ರೆ ರೈತರಿಗೆ ಇದ್ರ ಬಗ್ಗೆ ಸಂಪೂರ್ಣ ಜ್ಞಾನ ಇದೆ, ತರಬೇತಿ ಇದೆ, ಜ್ಞಾನ ಇದೆ. ಎಲ್ಲಾ ನಮ್ಮ ರೈತ ಸಂಪರ್ಕ ಕೇಂದ್ರದವರು ವಿಡಿಯೋ ಮಾಡಿ ರೈತರಿಗೆ ಗ್ರೂಪ್ಗಳಲ್ಲಿ ಹಾಕಿದ್ರು. ಯಾಕಂದ್ರೆ ನಾವು ಪ್ರತಿ ಒಂದು ಹೋಬಳಿಯಲ್ಲಿ ರೈತರು ಗುಂಪುಗಳನ್ನು ಮಾಡಿದ್ವಿ, ಒಂದೊಂದು ಗುಂಪಿನಲ್ಲಿ 600-700 ಜನ ಇದ್ದಾರೆ. ಗ್ರಾಮ ಪಂಚಾಯತಿ ಲೆವೆಲ್ ನಲ್ಲಿ ಒಂದೊಂದು ಗ್ರೂಪ್ ಮಾಡಿವಿ. ಹಿಂಗಾಗಿ ಅದ್ರ ವಿಡಿಯೋ ಮಾಡಿ ನಾವು ಹಾಕ್ತಾ ಇದ್ವಿ. ಹಿಂಗಾಗಿ ಪ್ರಗತಿ ಆಗ್ತಾ ಇದೆ ಸರ್. ಬಟ್ ನಮ್ಮ ಆಪ್ ಪಿ ಆರ್ ಆಪ್ ಸ್ವಲ್ಪ ಲೇಟ್ ಆಗಿ ಬಿದ್ದಿದ್ದಕ್ಕೆ ಅದೊಂದು ಕನ್ಸ್ಟ್ರೇಂಟ್ಸ್. ಸ್ಟಾರ್ಟಿಂಗ್ ನಲ್ಲಿ ತಾವು ಹೇಳಿದ್ರಿ ರೈತರಿಗೆ ಅದು ಮಾಡಕ್ಕೆ ಸ್ವಲ್ಪ ಕಷ್ಟಕರ ಅಂತ, ಹಾಗಾಗಿ ರೈತರು ತಮ್ಮ ಆಪ್ ನಲ್ಲಿ ಬಹಳಷ್ಟು ಮಾಡ್ಕೊಂಡಂಗಿಲ್ಲ, ಕೆಲವೊಬ್ರು ನಾಲೆಜ್ ಇದ್ದ ಮಾಡ್ಕೊಂತಾ ಇದಾರೆ, ಇನ್ನ ಬೇರೆಯವರು ಪಿ ಆರ್ ಮುಖಾಂತರ ಮಾಡಿಸ್ತಾ ಇದ್ದಾರೆ. ಈಗ ಇಲಾಖೆ ಒಂದು ಅಬ್ಸರ್ವೇಷನ್ ಅಂದ್ರೆ ಗಮನಿಸುವಂತಹ ಒಂದು ಕ್ರಿಯೆ ಇದ್ದೇ ಇರ್ತದೆ ಇಲಾಖೆ ಅಂದ್ರೆ ಏನು ಫೀಲ್ಡ್ ಒಳಗೆ ಕ್ಷೇತ್ರದೊಳಗೆ ಏನಾಗಿದೆ, ಎಲ್ಲೆಲ್ಲಿ ಮಳೆ ಹೆಚ್ಚಾಗಿದೆ, ಎಲ್ಲೆಲ್ಲಿ ಮಳೆ ಕಡಿಮೆ ಆಗಿದೆ, ಎಲ್ಲೆಲ್ಲಿ ಬೆಳೆ ಯಾವ ರೀತಿ ಅದ, ಏನು ಬೆಳೆಗೆ ತೊಂದರೆ ಅದ, ಇವೆಲ್ಲ ವಿಷಯಗಳನ್ನ ತಾವು ಕ್ರೋಢೀಕರಣ ಮಾಡ್ತಾ ಇರ್ತೀರಿ. ತಮ್ಮ ಲೆಕ್ಕದ ಪ್ರಕಾರ ಈಗ ಏನು ಮೊನ್ನೆ ಸುಮಾರು ಒಂದು 12-13 ದಿವಸ ಏನು ಮಳೆ ಆಯ್ತು, ಈ ಮಳೆಯಿಂದಾಗಿ ಏನೇನು ಸಮಸ್ಯೆಗಳು ಆಗಿರಬಹುದು ಅಂತ ಅನಿಸ್ತದೆ? ಮಳೆಯಿಂದ ಏನಾಗಿದೆ ಸರ್, ಅಲ್ಲಲ್ಲಿ ನೀರು ನಿಂತಿದೆ. ನೀರು ನಿಂತದ್ರಿಂದ ಬೆಳೆದು ಒಣಗಲಿಕ್ಕೆ, ತೊಗರಿ ಒಣಗಲಿಕ್ಕೆ ಬರ್ತಾ ಇದೆ. ಈಗ ನೀರು ಬಂದು ನಿಂತು ಈಗ ಅದು ಡ್ರೈನ್ ಔಟ್ ಆಗಿದ್ಮೇಲೆ ಈಗ ಸ್ಟಾರ್ಟ್ ಆಗಿದೆ ತೊಗರಿ ಬೆಳೆ ಒಣಗಲಿಕ್ಕೆ. ಆಮೇಲೆ ಆಲ್ಮೋಸ್ಟ್ 90% ಹೆಸರು ಹಾರ್ವೆಸ್ಟ್ ಆಗಿದೆ. ಉದ್ದ ಇನ್ನು 50% ಉಳಿದಿದೆ. ಆ ಉಳಿದಿದ್ದು ಏನಾಗಿದೆ, ಕೆಲವೊಂದು ಅಲ್ಲೇ ಮೊಳಕೆ ಹೊಡ್ಲಿಕ್ಕೆತ್ತೈತಿ. ಆಮೇಲೆ ಗಾಡಿ ಒಳಗೆ ಹಾರ್ವೆಸ್ಟರ್ ಗಾಡಿ ಹೋಗಲಾರ್ದಕ್ಕೆ ಅದು ಇನ್ನ ಹಾರ್ವೆಸ್ಟ್ ಮಾಡಲಾರ್ದೆ ಅಲ್ಲೇ ಉಳ್ಕೊಂಡಿದೆ. ಹೀಗಾಗಿ ಈಗ ಆಮೇಲೆ ಹಾರ್ವೆಸ್ಟ್ ಆಗಿದ್ದೆಲ್ಲ ಕರೆಕ್ಟ್ ಆಗಿ ಗಟ್ಟಿ ಕಾಳಿಲ್ಲ, ಒಡೆದು ಹೋಗ್ತಾ ಇದೆ. ಈ ರೀತಿ ಒಂದು ಸಮಸ್ಯೆ ನಾವು ಈಗ ನೆಟೆ ರೋಗ ಆಗ್ಲಿ ಮತ್ತೆ ಇದು ತೊಗರಿ ಒಣಗ್ತಾ ಇದೆ ಅಂದ್ರೆ ಅದು ನೆಟೆ ರೋಗ ಬರ್ತಾ ಇದೆ ಅಂದ್ರ ರೋಗದ ಸಮಸ್ಯೆ ಅದ. ಈ ತೇವ ಇದ್ದಾಗ, ನೀರಿನ ಅಂಶ ಇದ್ದಾಗ ಇವು ರೋಗಗಳು ಸಾಮಾನ್ಯ. ಅದಕ್ಕೆ ನಮ್ಮ ರೈತರು ಇದರ ಬಗ್ಗೆ ಕಾಳಜಿ ವಹಿಸಬೇಕಾಗ್ತದೆ. ಈಗ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ರೈತರಿಗೆ ಈ ಸಲಹೆ ನೀಡುವಂತಹದ್ದು, ಏನ್ ಮಾಡಬೇಕು ಈ ಸಂದರ್ಭದೊಳಗೆ ಅನ್ನುವಂಥದ್ದು ತಾವು ನೀಡ್ತಾ ಇದ್ದೀರಿ? ಸರ್, ಪ್ರತಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಮ್ಮ ರೈತ ಸಂಪರ್ಕ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ, ಅವರವರು ಏನು ಫಾರ್ಮರ್ಸ್ ಗ್ರೂಪ್ ಏನ್ ಮಾಡ್ಕೊಂಡಿದ್ದಾರೆ ಅದರ ಮುಖಾಂತರ ವಿಡಿಯೋ ಮಾಡಿ ಬಿಡ್ತಾ ಇದಾರೆ. ಏನಂತ ಹೇಳಿದ್ರೆ, ನಿಂತ ನೀರನ್ನು ಬಸಿಗಲಿವೆ ಮಾಡಿ ಹೊರಗೆ ಹಾಕಿ ಅಂತೇಳಿ. ಆಮೇಲೆ ಬಸಿಗಲಿವೆ ಮಾಡಿ ಹೊರಗೆ ಹಾಕಿದ ನಂತರ ಗಿಡಗಳಿಗೆ ಟ್ರೈಕೋಡರ್ಮಾ 4 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಸಿಂಪರಣೆ ಮಾಡಬೇಕು. ಅದರ ಜೊತೆಗೆ ಈ ಎಲ್ಲಾ ಮೈಕ್ರೋನ್ಯೂಟ್ರಿಯನ್ಸ್ ಲೀಚ್ ಔಟ್ ಆಗಿ ಹೋಗಿರ್ತೈತಿ. ಹಾಗಾಗಿ ಅದರ ಜೊತೆಗೆ 99 ಅಥವಾ MN ಲಿಕ್ವಿಡ್ ಎಂಬುದು 5 ಗ್ರಾಮ್ 5 ML 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಿದಾಗ ನಾವು ಬೆಳೆಯನ್ನು ಸ್ವಲ್ಪ ಮಟ್ಟಿಗಾದರೂ ನಾವು ರಕ್ಷಣೆ ಮಾಡ್ಕೋಬೇಕು ಅಂತೇಳಿ ಈ ಒಂದು ಸಂದೇಶವನ್ನು ರೈತರಿಗೆ ನಾವು ಹೇಳ್ತಾ ಇದ್ದೀವಿ ಸರ್. ಸರ್, ಈಗ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಕೃಷಿ ಇಲಾಖೆಯೊಳಗ ಕೃಷಿ ಸಖಿಯರು ಅಂತ ಹೇಳಿ ಬಂದಿದ್ದಾರೆ. ಅವರು ಏನು ಕಾರ್ಯ ನಿರ್ವಹಿಸ್ತಾರೆ ಮತ್ತು ರೈತರಿಗೆ ಅವರಿಂದ ಯಾವ ರೀತಿಯಾದಂತಹ ಒಂದು ಅನುಕೂಲಗಳು, ವಿಶೇಷವಾಗಿ ಈಗ ತಮ್ಮ ಯೋಜನೆಗಳಿರಬಹುದು ಅಥವಾ ಒಂದು ನೋಂದಣಿ ಮಾಡುವಂತಹ ಕೆಲಸಗಳಿರಬಹುದು. ಈಗ ಇದೇ ವಿಷಯಕ್ಕೆ ನಾವು ವಿಚಾರ ಮಾಡೋದಾದ್ರೆ, ಬೆಳೆ ದರ್ಶಕದೊಳಗೆ ನೀವು ನೋಂದಣಿ ಮಾಡಬೇಕು ಹೋಗ್ಬೇಕಾದ್ರೆ ಖಾಸಗಿ ನಿವಾಸಿ ಅಂತ ಅನ್ನುವಂತಹ ಮಾತು ಹೇಳಿದ್ರಿ, ಇದರೊಳಗೆ ಏನಾದರೂ ಕೃಷಿ ಸಖಿಯರು ಸಹಾಯಕ್ಕೆ ಬರ್ತಾರೇನೋ ಅಂತೇಳಿ ಬರ್ತಾ ಇದ್ದಾರೆ ಸರ್. ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಕೃಷಿ ಸಖಿಯರು ಒಬ್ಬರು ಕೃಷಿ ಸಖಿಯರು ಅಂತ ಇದ್ದಾರೆ. ಅವ್ರ ಮುಖಾಂತರ ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಈಗ NPC ಫೇಲ್ಯೂರ್ ಕೇಸಸ್, ವಿಮಾ ಬೆಳೆ ಫೇಲ್ಯೂರ್ ಕೇಸಸ್ ಇದ್ದ ಲಿಸ್ಟ್ ಅನ್ನು ಕೊಟ್ಟು ಅಪ್ಡೇಟ್ ಮಾಡಿಸ್ತಾ ಇದೀವಿ. ಆಮೇಲೆ KYC ಮಾಡಿಸ್ತಾ ಇದೀವಿ, PM-KISAN ಲ್ಯಾಂಡ್ ಎಡಿಷನ್ ಮಾಡೋದು ಮಾಡಿಸ್ತಾ ಇದೀವಿ. ಆಮೇಲೆ ಆಧಾರ್ ಬೇಸ್ಡ್ ಪೇಮೆಂಟ್ ಏನ್ ಫೇಲ್ಯೂರ್ ಆಗ್ತಾ ಇದೆ ಅದನ್ನು ಸಹ ಅವ್ರ ಮುಖಾಂತರ ಮಾಡಿಸ್ತಾ ಇದ್ದೀವಿ. ಸರ್, ನಾವು ನಮ್ಮ ಚರ್ಚೆಯನ್ನು ಮುಂದುವರ್ಸೋಣಂತ ಈಗ ಒಂದು ಕರೆ ಅದ, ನಮಗೆ ಕರೆ ತಗೊಂಡು ನಾವು ಮುಂದುವರಿಯೋಣ. ಹಲೋ ಹಲೋ, ಆಕಾಶವಾಣಿ ಕೃಷಿ ರಂಗ, ಆಕಾಶವಾಣಿ ಕೃಷಿ ರಂಗ ಕಾರ್ಯಕ್ರಮ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಈಗ ಮುಂಗಾರು ಬೆಳೆ ಸಮೀಕ್ಷೆ ಮಾಡ್ತಾ ಇದ್ದೀರಿ ಕೊನೆಯ ದಿನ, ತಾವ್ ಯಾರು ಎಲ್ಲಿಂದ ಮಾತಾಡ್ತಾ ಇದ್ದೀರಿ ತಾವು? ತಮ್ಮ ಹೆಸರು? ನಾನು ಬಸವರಾಜ್ ಬಿರಾದಾರ್ ಅಂತೇಳಿ, ಕುಣಸ್ತಿ ಗ್ರಾಮದಿಂದ ಎಡ್ರಾಮಿ ತಾಲೂಕು. ಬಸವರಾಜ್ ಬಿರಾದಾರ್ ಸರ್. ಬಿರಾದಾರ್ ಅವರು ಎಡ್ರಾಮಿ ತಾಲೂಕು ಕೋಣಸಿರಿ ಗ್ರಾಮದಿಂದ. ಕೋಣಸಿರಿಸಿಗಿಂದ ಮಾತಾಡ್ತಾ ಇದ್ದೀರಿ? ಹೌದು ಸರ್. ಓಕೆ ಸ್ವಲ್ಪ ಫೀಲ್ಡಿಗೆ ಹೋಗಿದ್ದಾರೆ. ಇದಕ್ಕೆ ಇದು ಕ್ರಾಪ್ ಸರ್ವೆ ಮಾಡಕ್ಕೆ ಕೊನೆ ದಿನಾಂಕ ಇನ್ನ ನಿಗದಿ ಆಗಿಲ್ಲ, ಬಟ್ ಇದು ಒಂದು ತಿಂಗಳ ಒಳಗಾಗಿ ಕಂಪ್ಲೀಟ್ ಆಗಬೇಕು. ಎಷ್ಟು ಫಾಸ್ಟ್ ಆಗಿ ನೀವು ಕಂಪ್ಲೀಟ್ ಮಾಡ್ತೀರಿ ಅಷ್ಟು ಲಾಭದಾಯಕ. ನಿಮ್ ನಿಮ್ ಹೊಲ ಇತ್ತಂದ್ರೆ ನೀವು ಮಾಡ್ಕೋಬಹುದು ನಿಮ್ ಮೊಬೈಲ್ ಆ್ಯಪ್ಲಿಂದ. ಇಲ್ಲ, ನಿಮ್ ಫಸ್ಟ್ ನೀವ್ ಏನ್ ಮಾಡಬೇಕು, ಅದು ಪ್ಲೇಸ್ಟೋರ್ನಲ್ಲಿ ಹೋಗಿ ಅದು ಕ್ರಾಪ್ ಸರ್ವೆ ಇದನ್ನ ಡೌನ್ಲೋಡ್ ಮಾಡ್ಕೋಬೇಕು, ಆಪ್ ಡೌನ್ಲೋಡ್ ಮಾಡ್ಕೋಬೇಕು. ಆಪ್ ಡೌನ್ಲೋಡ್ ಮಾಡ್ಕೊಂಡ ನಂತರ ನಿಮ್ಮ ಆಧಾರ್ ಕಾರ್ಡ್ ಹಾಕಿ ನೋಂದಣಿ ಮಾಡ್ಕೋಬೇಕು. ನಿಮಗೆ OTP ಬರುತ್ತೆ ಮೊಬೈಲ್ಗೆ, ಆ ಮೊಬೈಲ್ಗೆ OTP ಬಂದ್ಮೇಲೆ ಅದು OTP ಹಾಕಿ ನಂತರ ನೀವು ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಕೆಲಸ ಆಗ್ತದೆ. PR ಗಳನ್ನು ಮಾಡ್ಕೋಬಹುದು, ಆಮೇಲೆ ತಮ್ಮ ಸ್ವಂತ ಹೊಲದ್ದು ರೈತರು ಸಹ ಮಾಡ್ಕೋಬಹುದು. ನಿಮ್ಗೆ ಅದ್ರ ಬಗ್ಗೆ ಜ್ಞಾನ ಇದ್ದಿದ್ದಿಲ್ಲ, ತೊಂದರೆ ಆಗ್ತಿತ್ತು ಅಂದ್ರೆ PR ಮುಖಾಂತರ ಮಾಡಿಸ್ಕೋಬಹುದು. ಹಂಗೇನಿಲ್ಲ, ಎಲ್ಲ ಟವರ್ ಸಮಸ್ಯೆ ಈಗ ಅದೇ ಚರ್ಚೆ ಮಾಡ್ತಾ ಇದೀವಿ ಸರ್ ನಾವು, ಯಾಕಂತಂದ್ರೆ ನೆಟ್ವರ್ಕ್ ಏನಾದ್ರೂ ಪ್ರಾಬ್ಲಮ್ ಆಯ್ತು. ಟವರ್ ಸಮಸ್ಯೆ ಆಗ್ತಾ ಇದೆ ನಿಮ್ಮಲ್ಲಿ, ಟವರ್ ಸಮಸ್ಯೆ ಆಗ್ತಾ ಇದೆ. ಎಷ್ಟು ಹೊತ್ತಾಗ್ತದೆ ನೀವು ಟವರ್ ಸಮಸ್ಯೆ? ಅದು ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಮತ್ತೆಲ್ಲ ಬರೋಬ್ಬರಿ ಆಗ್ತದೆ. ಇವರು ಯಡ್ರಾಮಿ ತಾಲೂಕಿನಿಂದ ಬಸವರಾಜ್ ಬಿರಾದಾರ್ ಅವರು ಮಾತಾಡ್ತಾ ಇದ್ದಾರೆ. ಕೋಣಸಿರಸಿಯಿಂದ ಮಾತಾಡ್ತಾ ಇದ್ದಾರೆ. ಕೋಣಸಿರಸಿ ರೈತರು ಈಗ ಆಲ್ರೆಡಿ ಕ್ರಾಪ್ ಸರ್ವೆ ನಡೀತಾ ಇದ್ದಾರೆ. ಅಲ್ಲ ನಿಮ್ಮಲ್ಲಿ ಪಿ ಆರ್ ಯಾರ ತಗೋತಲ್ಲ ನಿಮಗ ಪಿ ಆರ್ ಯಾರ ತಗೋತ ನಿಮಗ ಇದೀಗ ಏನ್ ಮಾಡಿ ಗೊತ್ತಾ ನಿಮ್ ಮೊಬೈಲ್ ಐತಲ್ಲ ಮೊಬೈಲ್ ಅಲ್ಲಿ ಬೆಳೆ ದರ್ಶಕ ಅಂತ ಓಪನ್ ಮಾಡಿ ಬೆಳೆ ದರ್ಶಕ ಆಪ್ ಅಂತ ಇದು ಎಲ್ಲಾ ರೈತರು ಹೇಳ್ತಿರೋದು ಬೆಳೆ ದರ್ಶಕ ಆಪ್ ಅಂತ ಓಪನ್ ಮಾಡಿ 2024-25 ಅಂತ ಹೇಳಿ ಬೆಳೆ ದರ್ಶಕ 2024-25 ಅಂತ ಪ್ಲೇಸ್ಟೋರ್ ಇಂದ ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ ನಿಮಗೆ ಅದರಲ್ಲಿ ಮುಂಗಾರು ಹಂಗಾಮು ಬರ್ತೈತಿ ಮುಂಗಾರು ಹಂಗಾಮು ಒತ್ತಿ ಆಮೇಲೆ ನಿಮ್ ಊರು ನಿಮ್ದು ಯಾವ ಊರು ಅಂತ ಬರ್ತೈತಿ ಆಮೇಲೆ ಯಾವ್ದು ಸರ್ವೆ ನಂಬರ್ ಅಂತ ಒತ್ತಿದ್ರೆ ನಿಮ್ಮ ರೈತರ ಹೆಸರೆಲ್ಲ ಬರ್ತೈತಿ ನಿಮ್ ಊರಿಗೆ ಯಾರ ಪಿ ಆರ್ ಯಾವ ಪಿ ಆರ್ ಅಲರ್ಟ್ ಆಗಿದ್ದಾರೆ ಅವ್ರ ಮೊಬೈಲ್ ನಂಬರ್ ಏನು ಅಂತ ಗೊತ್ತಾಕೈತಿ ಅದಾಗಿರ್ತೈತಿ ನಿಮ್ ಮೊಬೈಲ್ ಸಿಗ್ತೈತಿ ಯಾವ ಪಿ ಆರ್ ನಿಮ್ ಹೊಲಕ್ ಬಂದಾರ ಇಲ್ಲೋ ಸರ್ವೆ ಮಾಡಿಲ್ಲ ಅಂಬುದು ಕೂಡ ಗೊತ್ತಾಕೈತಿ ಅದು ಓಕೆ ನಮಸ್ಕಾರ ಧನ್ಯವಾದಗಳು ಬಸವರಾಜ್ ಧನ್ಯವಾದಗಳು ಬಸವರಾಜ್ ಬಿರಾದವ್ರೆ ನಮಸ್ಕಾರ ರೀ ಆತ್ಮೀಯ ರೈತ ಬಂಧುವರಿಗೆ ನಮಸ್ಕಾರಗಳು ನಾವು ಈಗ ತಿಳಿಸೋದೇನಪ್ಪಾ ಅಂತಂದ್ರೆ ನಮ್ಮ ಜೊತೆಗೆ ಕಲಬುರಗಿ ಕೃಷಿ ಇಲಾಖೆಯ ಉಪನಿರ್ದೇಶಕರಾಗಿರುವಂತಹ ಸೋಮಶೇಖರ್ ಬಿರಾದಾರ್ ಅವರು ಆಮೇಲೆ ಸೇಡಂನ ವಿಭಾಗೀಯ ಕಾರ್ಯಾಲಯದೊಳಗ ಕೃಷಿ ಇಲಾಖೆಯೊಳಗ ಉಪನಿರ್ದೇಶಕಿಯಾಗಿರುವಂತಹ ಅನಸೂಯ ಹುಗಾರ್ ಅವರು ಈಗ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಉಪಸ್ಥಿತರಿದ್ದಾರೆ ತಮಗಿಬ್ಬರಿಗೂ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ ಸ್ವಾಗತ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ಒಂದು ವಿರಾಮದ ನಂತರ ನಾವು ಮುಂದುವರಿಯೋಣ 25 ಲಕ್ಷ ಜನರು 10 ಲಕ್ಷ ಸಸಿಗಳು 5,000 ಸಂವಿಧಾನ ಪೀಠಿಕೆಗಳು 2,500 ಕಿಲೋಮೀಟರ್ ಒಂದು ಐತಿಹಾಸಿಕ ಮಾನವ ಸರಪಳಿ ಸ್ವಾತಂತ್ರ್ಯ ಸಮಾನತೆ ಹಾಗೂ ಭ್ರಾತೃತ್ವದ ಜೀವಾಳ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವದ ದಿನಾಚರಣೆ ಸೆಪ್ಟೆಂಬರ್ 15 ಬೀದರ್ನಿಂದ ಚಾಮರಾಜನಗರದವರೆಗೆ ರಾಜ್ಯದ ಎಲ್ಲಾ 31 ಜಿಲ್ಲೆಗಳನ್ನು ಒಳಗೊಂಡಿರುವ ಅತಿ ಉದ್ದದ ಮಾನವ ಸರಪಳಿ ಕರ್ನಾಟಕ ಸರ್ಕಾರ ಹಾಗೂ ರೋಟರಿ ಇಂಟರ್ನ್ಯಾಷನಲ್ ಸಿವಿಲ್ ಸೊಸೈಟಿ ಎನ್ಜಿಒಗಳ ಸಹಯೋಗದೊಂದಿಗೆ ಸೆಪ್ಟೆಂಬರ್ 15 ಬೆಳಿಗ್ಗೆ 9:30 ಐತಿಹಾಸಿಕ ಮಾನವ ಸರಪಳಿಯಲ್ಲಿ ಪಾಲ್ಗೊಳ್ಳಿ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಹೆಚ್ಚಿನ ಮಾಹಿತಿಗಾಗಿ ಲಾಗಾನ್ ಮಾಡಿ ಡೆಮಾಕ್ರಸಿ ಡೇ ಕರ್ನಾಟಕ .in ಆರ್ ವಾಟ್ಸ್ಆಪ್ 9482300400 ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ವಿರಾಮದ ನಂತರ ಹಾರ್ದಿಕವಾದಂತಹ ಸ್ವಾಗತ ನಾವು ಬೆಳೆ ಸಮೀಕ್ಷೆ ಬಗ್ಗೆ ಮುಂಗಾರು ಬೆಳೆ ಸಮೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ದೀವಿ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗ ಉಪನಿರ್ದೇಶಕಿಯಾಗಿರುವಂತಹ ಅನಸೂಯ ಹುಗಾರ್ ಅವರು ಆಮೇಲೆ ಸೋಮಶೇಖರ್ ಬಿರಾದಾರ್ ಅವರು ಸಹಾಯಕ ನಿರ್ದೇಶಕರಾಗಿರುವಂತಹ ವಾಯಲ್ ಹಂಪಣ್ಣ ಅವರಿದ್ದಾರೆ ರೈತ ಬಂಧವರೇ ತಾವು ತಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಈಗ ಒಂದು ಕರೆ ಅದ ನಮಗೆ ನಾವು ತಗೋಣ ಹಲೋ ಹಲೋ ನಮಸ್ತೆ ನಮಸ್ಕಾರ ಸರ್ ಹೇಳ್ರಿ ಯಾರು ಮಾತಾಡೋದು ನನ್ನ ಹೆಸರು ನರೇಶ್ ವಿದ್ಯಾಭ್ಯಾಸ ಸೇಲಂ ತಾಲೂಕು ಗೌಡ್ರಿಂದ ಮಾತಾಡೋದ್ರಿ ಸರ್ ನಾನು ನರೇಶ್ ಅವರು ಸರ್ ಏನ್ ತಮ್ಮ ಪ್ರಶ್ನೆ ಏನದ ಕೇಳ್ರಿ ಇಲ್ಲಿ ಅಧಿಕಾರಿಗಳಿದ್ದಾರೆ ಸರ್ ಮೊನ್ನೆ 13 ದಿವಸ ಮಳೆ ಏನ್ ಬಿತ್ತಲ್ಲ ಸರ್ ಅದು ಮಳೆ ಬಿತ್ತಲ್ಲ ತೊಗರಿ ಅದ್ರೊಳಗೆಲ್ಲ ನೀರು ಒಪ್ಪಂಡು ಒಂದು ಪೂರ್ತಿ ಹೋಗ್ಬಿಟ್ಟ ಸರ್ ಅದು ತೊಗರಿ ಏನಾಗಿದೆ ತೊಗರಿ ಒಳಗಲ್ಲ ಸರ್ ಅದರಲ್ಲಿ ಇರುವಂಗೆ ಅದ್ರ ಕೇಳ್ಕೊಳ್ತಾರ ಅದು ಅದ್ರಲ್ಲಿ ತೊಗರಿ ಒಂದ್ ಎಕರೆ ಪೂರ್ತಿ ಬೆಳಿಬಿಟ್ಟ ಸರ್ ಅದು ಹೌದಾ ಸರ್ ಸರ್ ಅದಕ್ಕೆ ನಾವ್ ಏನ್ ಮಾಡ್ಬೇಕಂತ ತೊಗರಿ ಹಾಳಾಗಿದೆ ನಿಮ್ದು ಒಳ್ಳೇದು ಒಣಗ್ತಾ ಇದೆ ರೆಡ್ಡಿಯವ್ರೆ ಇವಾಗ ತಮಗೂ ಕೂಡ ಗೊತ್ತಿದೆ ಈ ತೊಗರಿ ನಮ್ದೇನೈತಿ ಒಣ ಬೇಸಾಯದ ಒಂದು ಬೆಳೆ ಅಂತ ಹೇಳ್ಬಿಟ್ಟು ನೀರ್ ನಿಂತೈತಿ ಏನೈತಿ ಫೈಟೋಪ್ತೆರ ಮತ್ಸ್ಯ ರೋಗದಿಂದ ಅದು ಅಕಸ್ಮಾತ್ ಹಸಿ ನೀರ್ ಜಾಸ್ತಿ ಆಗಿಬಿಟ್ರೆ ಫೈಟೋಪ್ತೆರ ವಿಲ್ಟ್ ಬರುತ್ತೆ ನಮಗೆ ಕರೆಕ್ಟಾ ಅದಕ್ಕೆ ನಾವ್ ಏನ್ ಎಲ್ಲರೂ ವಿಡಿಯೋ ಹಾಕಾಕತ್ತೀವಿ ನೋಡಿರ್ಬೋದು ನೀವು ಎಲ್ಲಾ ಕಡೆನೂ ಕೂಡ ವಿಜ್ಞಾನಿಗಳು ಹೇಳಿದಂತಹ ಒಂದು ವಿಡಿಯೋ ನಾವು ಪ್ಲೇಸ್ ಮಾಡಾಕತ್ತೀವಿ ಹಂಗ ನಿಮಗ ಮಳಿ ಏನಾದ್ರೂ ಬಂದು ನೀರ್ ನಿಂತ ಫಸ್ಟ್ ಬಸೆಗಾಲುವೆ ಮಾಡ್ಬಿಟ್ಟು ನೀರನ್ನ ಹೊರಗಡೆ ಹಾಕಿ ಅಂತ ಹೇಳ್ತೀವಿ ಕರೆಕ್ಟ್ ಎರಡನೇದಾಗಿ ಏನೈತಿ ನಮ್ಮ ರೈತ ಸಂಪರ್ಕ ಕೇಂದ್ರದಾಗ ನಿಮ್ಗೆ ಟ್ರೈಕೋಡರ್ಮ ಪೌಡರ್ ಸಿಗ್ತೈತಿ ಟ್ರೈಕೋಡರ್ಮ ಪೌಡರ್ನ ತೆಗೆದುಕೊಂಡು ಹೋಗ್ಬಿಟ್ಟು ಭೂಮಿಗೆ ನೀವು ಟ್ರೈಕೋಡರ್ ಪೌಡರ್ ಹಾಕಿದ್ರಿಂದ ಆ ಮುಂದೆ ಏನು ನೆಕ್ಸ್ಟ್ ಒಣಗು ಒಣಗಂಗಿಲ್ಲ ಮೂರನೇದ ಏನೈತಿ ನಮ್ಮಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಮ್ಯಾಂಕೋಜಾಬ್ ಔಷಧವನ್ನು ಕೂಡ ನಾವು ಎಲ್ಲಿ ನಿಮ್ಮದು ಇಡೀ ಹೊಲ ಇದಕ್ಕೆ ಬೆಳಿಗ್ಗೆ ಸಿಂಪಡಣೆ ಮಾಡ್ಬೇಕು ಅದನ್ನ ನಾವು ತೆಯ್ಯುವಂಗ ಓಕೆ ಟ್ರೈಕೋಡರ್ಮ ಏನೈತಿ ಭೂಮಿಗೆ ಗಿಡಕ್ಕೆ ಹಾಕ್ಬೇಕು ನಾವು ಕೆಳಗ ಭೂಮಿಗೆ ಹಾಕ್ಬೇಕು ಎರಡನೇದು ಇದನ್ನ ಕಾರ್ಬನ್ ಡೈಜಿಮ್ ಪ್ಲಸ್ ಸಾಫ್ ಪೌಡರ್ ಏನಂತೀವಲ್ಲ ಅದನ್ನು ಕೂಡ ಆರ್ ಸಿಗಳ ಲಭ್ಯವೈತಿ. ಅದನ್ನು ಕೂಡ ನೀವು ಸ್ಪ್ರೇ ಮಾಡಿದ್ರೆ 100% ನಮಗ ಮುನ್ನೆಚ್ಚರಿಕಾ ಕ್ರಮವಾಗಿ ಮುಂದೆ ಒಣಗಲಾರ್ದಂಗ್ ನಾವು ನೋಡ್ಕೊಳ್ಬಹುದು. ಹೇಳಿ ರೆಡ್ಡಿ ಅವ್ರೆ, ಹೇಳಿ ಬೆಳೆ ಸಮಸ್ಯೆ ಅಂತ ಅಂತಾರಲ್ಲ ಮೇಡಮ್, ಅದು ಯಾರು ಮಾತಾಡ್ತಾರೆ ಮಾಹಿತಿ ಮೇಡಮ್? ಈಗ ರೆಡ್ಡಿ ಅವ್ರೆ, ಆಕ್ಚುಲಿ ಏನೈತಿ ಈಗ ಸರ್ಕಾರದ ಏನ್ ಮಾಡಿದಾರೆ, ನಮ್ಮ ಬೆಳೆ ಸಮೀಕ್ಷೆಯನ್ನ ನಾವೇ ಮಾಡ್ಕೋಬಹುದು ನಮ್ಮ ಮೊಬೈಲ್ ದಾಗೆ. ಅಕಸ್ಮಾತ್ ನಮ್ಮ ಹತ್ರ ಅಂತ ಇದು ಮೊಬೈಲ್ ಇಲ್ಲಲ್ಲ, ನಿಮ್ ಊರಾಗ ಪಿ ಆರ್ ಅಂತ ಇರ್ತಾರ ಖಾಸಗಿ ನಿವಾಸಿಗರು ಅಂತ ಹೇಳ್ಬಿಟ್ಟು, ಹೌದಾ? ಅವ್ರ ಕಡೆಯಿಂದ ಬೆಳೆ ಸಮೀಕ್ಷೆಯನ್ನ ಮಾಡಿಸ್ಕೊಳ್ಳಿ. ಈಗ ನಾವ್ ನೋಡಿ, ಈಗ ಎಷ್ಟು ನಾನು ಈಗ ಕರೆ ಮುಂಚೆ ಒಬ್ಬ ರೈತ ಕರೆ ಮಾಡಿದ್ರು, ಅವಾಗ ನಾನು ಹೇಳಿದೆ ನಿಮ್ಮ ಮೊಬೈಲ್ ಐತಲ್ಲ, ನಿಮ್ ಮೊಬೈಲ್ ಒಳಗ ನಿಮ್ಮ ಬಾಜು ಯಾರಾದ್ರೂ ಇದ್ರೆ ಬರ್ಕೋ ಅಂತ ಹೇಳಿ. ನಮ್ಮಲ್ಲಿ ಬೆಳೆ ದರ್ಶಕ ಆಪ್ ಅಂತ ಐತಿ, ಬೆಳೆ ದರ್ಶಕ ಆಪ್ 2024-25 ನಿಮ್ಮ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಂಡು ಅದ್ರಲ್ಲಿ 2024-25 ಮುಂಗಾರು ಅಂತ ಹೊಡೀರಿ. ನಿಮ್ ಮೂರ್ ಹೆಸರು ಹೊಡೀರಿ, ನಿಮ್ ಸರ್ವೆ ನಂಬರ್ ಹೊಡೀರಿ. ಅವಾಗ ಏನಾಕತಿ, ನಿಮ್ ಹೊಲ ಸರ್ವೆ ಆಗೈತೋ ಇಲ್ಲ ಅಂತ ಗೊತ್ತಾಕತಿ. ಜಾರ್ಖಂಡ್ ಸರ್ವೆ ಆಗಿದ್ರೆ, ಸರ್ವೆ ಆಗಿದ್ರೆ ಕರೆಕ್ಟ್ ಆಗಿ ಹೊಲದಾಗ ನಿಮ್ ಬೆಳೆ ಹಾಕ್ಯಾರೋ ಇಲ್ಲೋ, ತೊಗರಿ ಹಾಕ್ಯಾರೋ, ಉದ್ದ ಹಾಕ್ಯಾರೋ ಅಂತ ಗೊತ್ತಾಕತಿ. ಅಕಸ್ಮಾತ್ ಆಗಿ ಅದು ಅದು ಅದು ಕರೆಕ್ಟ್ ಆಗಿ ಇರದೇ ಇದ್ರೆ ಕೂಡ ನೀವು ರೈತರಿಗೆ ವಾಪಸ್ ಆಗಿ ಸರಿ ಇಲ್ಲ ಅಂತ ವಾಪಸ್ ಹಾಕ್ಬೋದು. ಅದನ್ನ ಯಾರು ಮಾಡ್ಯಾರಂತ ಗೊತ್ತಾಕತಿ, ಎಷ್ಟು ತಾಯಿ ಮಾಡ್ಯಾರ ಗೊತ್ತ. ಅಲ್ಲಿ ಖಾಸಗಿ ನಿವಾಸಿಗರ ಹೆಸರು ಮೊಬೈಲ್ ನಂಬರ್ ಕೂಡ ಬರ್ತೈತಿ ರೆಡ್ಡಿ ಅವರೇ. ಅದೇ ಮೇಡಮ್, ಅದು ಯಾರು ಮಾತಾಡ್ತಾರೆ? ಅಲ್ಲಲ್ಲ, ಅದೇ ತರ ಅದೇ ತರ ಬೆಳೆ ದರ್ಶಕ ಆಪ್ ಒಳಗ ನೀವು, ನಿಮ್ಗೆ ಅದು ಗೊತ್ತಿಲ್ಲ ಅಂದ್ರೆ ವೈಸಪ್ಪ ಕೇಂದ್ರಕ್ಕೆ ಹೋಗ್ರಿ, ನಿಮ್ ಊರ್ದ ಯಾರು ಪಿ ಆರ್ ಅಂತ ಹೇಳ್ಕೊಡ್ತಾರ. ನಮ್ಮ ಅವರ ಬಿಜದ ಆಫೀಸ್ ಐತಲ್ಲ, ಅಲ್ಲಿ ಹೋಗ್ರಿ. ನಾವು ಕೋಡ್ಲಾಕ್ ಹೋಗಿ ಕೇಳ್ರಿ, ನಿಮ್ ತಲಾಟಿಗಾದ್ರೂ ಕೇಳ್ರಿ, ಎಡಿ ಅವ್ರು ಮಾತಾಡ್ತಾರ ನೋಡಿ. ನಮ್ಮ ಆನಂದ್ ಸ್ವಾಮಿ, ನಮಸ್ತೆ ನಮಸ್ತೆ, ನಮ್ಮ ಆನಂದ್ ಸ್ವಾಮಿ ಗಾರ ಕೇಳ್ರಿ, ಗುರುರಾಜ ಗಾರ ಕೇಳ್ರಿ, ಅಥವಾ ನಿಮ್ ತಲಾಟಿಗಾರ ಕೇಳ್ರಿ, ಹೇಳ್ತಾರ. ವಾಲಿಕಾರ ಕೇಳಿದ್ರು ಗೊತ್ತು ಬರ್ತಾರ, ಬಹಳಷ್ಟು 5,000 ಕಂಪ್ಲೇಂಟ್ ಬಂದವ ಬರ್ತಾರ. ಅದೇ ಸರ್, ಅದು ಹೆಸರಿನ ಮಾಸ್ಟರ್ ಬರ್ತಾರ ಬರ್ತಾರ. 5,000 ತನಕ ಕಂಪ್ಲೇಂಟ್ ಇದೆ, ಅವ್ರು ಬಹಳ 6 ಜನ ಇದ್ದಾರೆ, ತಾಲೂಕ್ ತುಂಬಾ ಇದೆ, ಮಾಡ್ತಾ ಇದಾರೆ, ಬಂದ್ ಮಾಡಿ ಹೋಗ್ತಾರೆ. ಒಳ್ಳೇದು ರೆಡ್ಡಿ ಅವರ, ಧನ್ಯವಾದಗಳು. ಇನ್ನೊಂದು ಕರೆ ತಗೋಣ. ಹಲೋ ನಮಸ್ಕಾರ. ಹಲೋ ಹಲೋ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಸರ್, ನಾನು ಲಾಲ್ ಮೊಹಮ್ಮದ್ ಮಾತಾಡೋದು ಸರ್. ಸೋಮಶೇಖರ್ ಉಳಿ ಸರ್ ಮತ್ತೆ ಎಲ್ಲಾ ಅಧಿಕಾರಿಗಳಿಗೆ ಧನ್ಯವಾದ. ನಮಸ್ಕಾರ ಸರ್. ಹಾ ನಮಸ್ಕಾರ ಹೇಳ್ರಿ, ಲಾಲ್ ಮೊಹಮ್ಮದ್ ಎಲ್ಲಿಂದ ಮಾತಾಡ್ತಾ ಇದ್ದಾರೆ? ರಾಮದಿನ್ ಮಾತಾಡೋದು ಸರ್. ಒಳ್ಳೇದು ಕೇಳ್ರಿ, ಏನ್ ಪ್ರಶ್ನೆ ಇರುತ್ತೆ ಕೇಳ್ರಿ. ಹಲೋ, ನಾನು ಶಹಬಾದ್ ಚಂದ್ರಸ್ಕಂಡ್ ಗ್ರಾಮದಿಂದ ಲಾಲ್ ಮೊಹಮ್ಮದ್ ಮಾತಾಡೋದು. ಇಲ್ಲ ಗೊತ್ತಾಯ್ತು, ತಮ್ಮ ಪ್ರಶ್ನೆ ಏನದ ಕೇಳ್ರಿ ಅಧಿಕಾರಿಗಳಿಂದ. ಸರ್, ಈಗ ನಮ್ಮಲ್ಲಿ ಈಗ ಚಂದ್ರಸ್ಕಂಡ್ ಗ್ರಾಮ ಶಹಬಾದ್ ತಾಲೂಕಿನಲ್ಲಿ ಯಾರು ಪಿ ಆರ್ ಇದ್ದಾರಂತ ಗೊತ್ತಿಲ್ಲ, ಮತ್ತೆ ಈಗ ಈಗ ಆಲ್ರೆಡಿ ಅದ್ರ ಬಗ್ಗೆ ನಾನು ಇದು ಮೂರನೇ ಕರೆಗೆ ನಾನು ಉತ್ತರ ಕೊಡ್ತಿದ್ದೀನಿ. ದಯಮಾಡಿ ತಾವ್ ಏನ್ ಮಾಡಿ, ನಮ್ಮಲ್ಲಿ ಶಹಬಾದ ರೈತ ಸಂಪರ್ಕ ಕೇಂದ್ರ ಐತಲ್ಲ, ಅಲ್ಲಿಯಾದ್ರೂ ಹೋಗಿ ಕೇಳಿ, ನಿಮ್ಮಲ್ಲಿ ವಿಲೇಜ್ ಅಕೌಂಟ್ ಇದ್ದಾರೆ ಅವ್ರಿಗಾದ್ರೂ ಕೇಳಿ, ನಿಮ್ ಗ್ರಾಮದ ಯಾರು ಪಿ ಆರ್ ಅಂತ ಹೇಳ್ತಾರ. ಹಾ, 100% ಹೇಳ್ತಾರ. ನಮ್ಮ ಆಫೀಸ್ಗೆ ಹೋಗಿ ಕೇಳಿ, ನಮ್ಮ ಮೂರು ಪಿ ಆರ್ ಯಾರು ಅಂತ ಕೇಳಿ, ಅಥವಾ ನಿಮ್ ವಿಲೇಜ್ ಅಕೌಂಟೆಂಟ್ ಗಾದ್ರೂ ಕೇಳಿ, ವಾಲಿಕಾರಿಗಾದ್ರೂ ಕೇಳಿ, ಎಲ್ರಿಗೂ ಗೊತ್ತಿದೆ ಅದ್ರ ಬಗ್ಗೆ. ಇಲ್ಲ ಮೇಡಮ್, ನಾವು ಬ್ಲೈಂಡ್ ಮಾತಾಡ್ತಿದ್ವಿ, ನಮಗೆ ಏನಾದ್ರೂ ಯಾವ್ದು ಹೆಲ್ಪ್ಲೈನ್ ಆದ್ಮಿ ಅಥವಾ ಯಾರಿಗಾರು ಕಾಂಟ್ಯಾಕ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಕೇಳಿದ್ವಿ. ಹೆಲ್ಪ್ಲೈನ್ ಏನಾದ್ರೂ ಬೇಕು ಅವ್ರಿಗೆ, ಏನಾದ್ರೂ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದಾ? ಇಲ್ಲ, ಪಿ ಆರ್ ಗೆ ಹೆಲ್ಪ್ಲೈನ್ ಎಲ್ಲ ಇಲ್ರಿ ಅವ್ರಿಗೆ. ಅದಕ್ಕ ನಿಮ್ ಮೊಬೈಲ್ ಒಳಗ ಈಗ ಹೇಳಿದ್ನಲ್ಲ ನಿಮ್ಗ, ನಿಮ್ ಮೊಬೈಲ್ ಒಳಗ ಬೆಳೆ ದರ್ಶಕ ಆಪ್ ಅಂತ ಕೀಪ್ಯಾಡ್ ಫೋನ್ ಯೂಸ್ ಮಾಡಿರ್ತೀವಿ. ಏನ್ರಿ? ಅಲ್ಲ, ನಾನೇನ್ ಹೇಳ್ತೀನಿ, ನಿಮ್ ಇಡೀ ಒಂದ್ ಊರಿಗೆ ಒಬ್ರ ಪಿ ಆರ್ ಇರ್ತಾರ. ಒಬ್ರಿಗೊಬ್ರು ಒಂದ್ ಹೊಲಕ್ಕೆ ಇರಲ್ರಿ, ಒಂದ್ ಊರಿಗೆ ಒಬ್ಬ ಪಿ ಆರ್ ಅಂತ ಇರ್ತಾರೆ. ನಿಮ್ ಆಜುಬಾಜು ಜನ ಇರ್ತಾರಲ್ಲ, ಯಾರಿಗಾದ್ರೂ ಕೇಳ್ಬಿಟ್ಟು ಮೊಬೈಲ್ ಅಲ್ಲಿ ಬೆಳೆ ದರ್ಶಕ ಆಪ್ ಅಂತ ಓಪನ್ ಮಾಡಿದ್ರೆ ಅಲ್ಲಿ ಪಿ ಆರ್ ಅಂತ ಯಾರಂತ ಗೊತ್ತಾಗುತ್ತೆ. ಅದನ್ನ ಸರಿ ಇದೆ ನನಗೆ ಅರ್ಥ ಆಯ್ತು. ನಾವು ಕೀಪ್ಯಾಡ್ ಫೋನ್ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಅಲ್ಲ ಕರೆಕ್ಟ್ ನೀವು ನಾನು ಹೇಳ್ತಿರೋ ಕರೆಕ್ಟ್. ಅದು ಕೀಪ್ಯಾಡ್ ಫೋನ್ ಯೂಸ್ ಮಾಡಿದ್ರು ಕೂಡ ನಿಮ್ ಆಜುಬಾಜು ನಿಮ್ಮ ಮಗ ಇರ್ತಾರೆ, ನಿಮ್ಮ ಹುಡುಗರು ಯಾರು ಇದ್ದೇ ಇರ್ತಾರೆ ಮನೆಗ, ಅವ್ರ ಕಡೆ ಓಪನ್ ಮಾಡಿಸಿ ಅದನ್ನ. ನಿಮ್ ಇಡೀ ಗ್ರಾಮಕ್ಕೆ ಒಬ್ಬರ ಪಿ ಆರ್ ಇರ್ತಾರ. ನಿಮ್ ವಾಲಿಕಾರ ಕೇಳಿ ಹೇಳ್ತಾರೆ. ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ, ಅದರ ನಂತರ ನಾವು ಮುಂದುವರಿಯೋಣ. ಹಲೋ, 25 lakh people, 10 lakh saplings, 5,000 preambles, 2,500 kilometer, and one historical human chain. This International Day of Democracy, come, let us celebrate the spirit of liberty, equality, and fraternity. Government of Karnataka, in association with Rotary International, civil society, NGOs, is organizing the longest human chain ever from Bidar to Chamrajnagar, covering all the 31 districts of the state. 15th September, come celebrate the International Day of Democracy, 9:30 a.m. onwards. Come one, come all. For more information, log on to democracydaykarnataka.in or WhatsApp 9482300400. ಆತ್ಮೀಯ ರೈತ ಬಂಧುವರಿಗೆ ಮತ್ತೆ ತಮಗೆ ಈ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ನಾವು ಮುಂಗಾರಿ ಬೆಳೆ ಸಮೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ತಮ್ಮ ಸಮಸ್ಯೆಗಳ ಬಗ್ಗೆ ಇಲ್ಲಿ ಅಧಿಕಾರಿಗಳು ತಮಗೆ ಸಮಾಧಾನ ಹೇಳ್ತಾ ಇದ್ದಾರೆ. ಈಗ ಒಂದು ಕರೆ ಇದೆ ಮೇಡಮ್ ನಮಗೆ. ಹಲೋ, ಹಲೋ, ಆಕಾಶವಾಣಿ. ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ, ಯಾರು ಮಾತಾಡಿದ್ರಿ? ಬಸವರಾಜ್ ಅಂಗಡಿಯವರು, ಯಲಗೋಡದಿಂದ ಮಾತಾಡ್ತಾ ಇದ್ದೀರಿ. ಅಂಗಡಿಯವರು, ಏನದ ಪ್ರಶ್ನೆ ಕೇಳ್ರಿ. ನಮಸ್ಕಾರ ಕೇಳ್ರಿ, ಪ್ರಶ್ನೆ ಕೇಳ್ರಿ. ಹಾ ಹೇಳ್ರಿ. ನಮಸ್ಕಾರ. ನಮಸ್ಕಾರ, ನಮಸ್ಕಾರ ಹೇಳ್ರಿ. ನಮ್ಮ ಬೆಳೆ ಸಮೀಕ್ಷೆ ಮಾಡ್ಬೇಕಾದ್ರ ನಮ್ಮೂರು ವಾಡಿಕಾರಿಗೆ ಭೇಟಿಯಾಗಿ ನಮ್ಮ ಬಸವರಾಜರೇ, ನಿಮ್ಮ ಬೆಳೆ ಸಮೀಕ್ಷೆ ನಿಮ್ಮಲ್ಲಿ ಗ್ರಾಮದಲ್ಲಿ ನಿಮ್ಮಲ್ಲಿ ನಿಮ್ಮ ವಾಲಿಕರ್ ಇರ್ತಾರೆ, ತಲಾಟಿ ಇರ್ತಾರೆ, ಅಥವಾ ನಮ್ಮ ಕೃಷಿ ಇಲಾಖೆ ಸಂಬಂಧಪಟ್ಟ ಯಾರು ಅಧಿಕಾರಿ ಇದ್ರು, ನಿಮ್ಮ ಗ್ರಾಮದಲ್ಲಿ ಯಾರು ಬೆಳೆ ಸಮೀಕ್ಷೆ ಮಾಡ್ತಾ ಇದಾರೆ ಅವ್ರ ಹೆಸರು ಮೊಬೈಲ್ ನಂಬರ್ ನಿಮ್ ಕೊಡ್ತಾರೆ, ಅವರನ್ನು ಸಂಪರ್ಕ ಮಾಡ್ಕೊಳ್ಬಹುದು. ಅವ್ರಿಗೆ ಸಂಪರ್ಕ ಮಾಡಿದ್ರೆ ನಿಮ್ಮ ಹೊಲದಲ್ಲಿ ಏನ್ ಬೆಳೆ ಬೆಳೆದಿರಿ ಅಂತ ಹೇಳ್ಬಿಟ್ಟು ವಿತ್ ಫೋಟೋ ತಗೊಂಡ್ಬಿಟ್ಟು ಅದು ಅಪ್ಲೋಡ್ ಮಾಡ್ತಾರೆ. ಅದರಿಂದ ಮುಂದೆ ನಿಮ್ಗೆಲ್ಲ ಸೌಲತ್ ಇಲ್ಲ, ಅದರಿಂದ ಪರಿಹಾರ ಆಗ್ಲಿ ಬೆಂಬಲ ಬೆಲೆ ಆಗ್ಲಿ ಎಲ್ಲ ಕೂಡ ಅನುಕೂಲ ಆಗುತ್ತೆ. ನೀವು ಅವ್ರನ್ನ ಸಂಪರ್ಕ ಮಾಡಿ. ಭೇಟಿಯಾಗಿ ಭೇಟಿಯಾಗಿ ಭೇಟಿಯಾಗಿ ಅವ್ರು ನಿಮ್ಗೆ ಅವ್ರ ಹೆಸರು ಹೇಳ್ತಾರೆ, ನಂಬರ್ ಕೊಡ್ತಾರೆ ಅವ್ರದ್ದು. ಒಳ್ಳೇದು ಅಂಗಡಿಯವರ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಈಗೇನು ಪಿ ಆರ್ ಇರ್ತಾರಲ್ಲ, ಅವರು ಸಮೀಕ್ಷೆ ಮಾಡುವಂತಹ ಸಂದರ್ಭದೊಳಗ ಗ್ರಾಮಸ್ಥರಿಗೆ ತಿಳಿಸೋದಿಲ್ಲ ಯಾರು ರೈತರ ಒಳಗ ಸಮೀಕ್ಷೆ ಆಗ್ತಾ ಇದೆ ಅವರಿಗೆ, ಅವ್ರ ಜೊತೆಗೇನೆ ಮಾಡಂಗಿಲ್ಲ ಅಂತೀರಿ ಸಮೀಕ್ಷೆ? ಅವ್ರನ್ನ ಕರ್ಕೊಂಡು ಮಾಡಂಗಿಲ್ಲ ಅಥವಾ ಅವರಿಗೆ ಮಾಹಿತಿ ಕೊಡಂಗಿಲ್ಲ? ಇಲ್ಲ ಸರ್, ಏನಾಗುತ್ತೆ, ಪ್ರತಿ ವರ್ಷನೂ ಸುಮಾರು ನಾವು ಈಗ 5 ವರ್ಷದಿಂದ ಸಮೀಕ್ಷೆ ಮಾಡ್ತಾ ಇದೀವಿ. ಆಮೇಲೆ ಎಲ್ಲಾ ರೈತರಿಗೂ ಕೂಡ ಗೊತ್ತು ಸರ್, ಮೊದಲನೇ ಹಂತದೊಳಗೆ ಏನಿರ್ತೈತಿ, ನಮ್ಮಲ್ಲಿ ರೈತರಿಗೆ ರೈತರು ತಮ್ಮ ಹೊಲಸ್ತರನ್ನು ತಾವೇ ಮಾಡ್ಕೋಬಹುದು. ಬರೋಬ್ರಿ, ನಾವು ಅಕಸ್ಮಾತ್ ಆಗಿ ಒಬ್ಬ ಅವ್ರು ಬರಲ್ಲ ಅನ್ಕೊಳ್ಳಿ ಸರ್, ಈಗ ಒಂದು ಮೊಬೈಲ್ ಇಂದ 10 ಪ್ಲಾಟ್ ಅನ್ನ ಸರ್ವೆ ಮಾಡಬಹುದು. ರೈತರು ಮೊದ್ಲು ಅವ್ರಿಗೆ ಬಿಡ್ತೀವಿ ನಾವು, ಯಾವಾಗ ರೈತರು ಮಾಡ್ಕೊಳ್ಳಂಗಿಲ್ಲ ಅಂತ ಬಂದ ಪಿ ಆರ್ ಬರ್ತೈತಿ. ಈಗೂ ಕೂಡ ರೈತರು ತಮ್ಮ ಸ್ಥಳ ತಾವೇ ಮಾಡ್ಕೋಬಹುದು, ಅದನ್ನ ಕೂಡ ನಾವು ಎಲ್ಲ ಕಡೆ ಪ್ರಚಾರ ಮಾಡಿದೀವಿ ಸರ್. ಆಮೇಲೆ ಈಗ ರೈತರು ಅವ್ರು ಹೋಗ್ಬೋದು, ಈಗ ರೈತರ ಏನಕ್ಕೆ ಹೊಲಕ್ಕೆ ಹೋಗಂಗಿಲ್ಲ ಸರ್, ಅದನ್ನ ಒಬ್ಬ ಸಲ ಪಿ ಆರ್ ಹೊಲ ಮಾಡಕತ್ ಬಿಟ್ರೆ ಕಂಟಿನ್ಯೂ ಮಾಡ್ಕೊಂತ ಹೋಗ್ತಾರೆ. ಆಮೇಲೆ ಇವಾಗ ಏನಿದೆ ಅಂದ್ರೆ, ಒಬ್ಬ ರೈತ ಪಿ ಆರ್ ಸಮೀಕ್ಷೆ ಮಾಡಕ್ ಹೋಗ್ಬೇಕಂದ್ರೆ ಹೊಲದ ಒಳಗಡೆನೆ ಹೋಗ್ಬೇಕು ಸರ್, ಅವ್ನು ಹೊರಗಡೆ ನಿಂತ್ರೆ ಬರಂಗೇ ಇಲ್ಲ. ನೀವು ಹೊರಗಡೆ ಇದ್ದೀರಿ ಅಂತ ತೋರಿಸುತ್ತ, ನಿಖರತೆ ಇದೆ ಸರ್ ಇವಾಗ. ಆಮೇಲೆ ಅವರು ರೈತರು ಏನೈತಿ, ಆಮೇಲೆ ರೈತ ಬಾಂಧವರು ಏನೈತಿ, ಅದಕ್ಕೆ ಸರ್ಕಾರದವ್ರು ಏನ್ ಮಾಡಿದ್ದಾರೆ, ಅದು ಬೆಳೆ ದರ್ಶಕ ಆಪ್ ಅನ್ನ ಹಾಕಿಬಿಟ್ಟು ಇವ್ರು ನಮ್ಮ ಹೊಲಕ್ಕೆ ಸರ್ವೆ ಯಾವಾಗ ಮಾಡಿದ್ದಾರೆ, ಏನ್ ಬೆಳೆ ಹಾಕ್ಯಾರೆ, ಆಮೇಲೆ ಕರೆಕ್ಟ್ ಹಾಕ್ಯಾರ ಇಲ್ಲ ಅಂತ. ಅಕಸ್ಮಾತ್ ಆಗಿ ಇವರು ಉದ್ದು ಹೆಸರು ತೊಗರಿ ಹಾಕಿದ್ರು, ಬರೀ ತೊಗರಿ ಅಂತ ಅಷ್ಟೇ ಮನುಷ್ಯ ಮಾಡಿದ ಅಂತಂದ್ರೆ ರೈತರು ನೋಡ್ಬಿಟ್ಟು ರಿಜೆಕ್ಟ್ ಮಾಡಬಹುದು ಸರ್, ಹಿಂದಿರುಗಿಸಿ ಅಂತ. ಹಿಂದಿರುಗಿಸಿ ಅಂದ್ರೆ ಮತ್ತೆ ಪಿ ಆರ್ ಸರ್ವೆ ಮಾಡ್ತಾರೆ ಸರ್ ಹಂಗೆ. ಅದಕ್ಕೇನೈತಿ ಅಲ್ಲ ಸರ್, ಅದಕ್ಕೆ ಈ ಒಂದು ತಮ್ಮ ಒಂದು ಮಾಧ್ಯಮದ ಮುಖಾಂತರ ನಾವು ಎಲ್ಲಾ ರೈತ ಬಾಂಧವರಿಗೆ ಒಂದು ವಿನಂತಿಸಿಕೊಳ್ಳುವುದೇನೆಂದ್ರೆ, ನಿಮ್ಮ ಗ್ರಾಮದ ಪಿ ಆರ್ ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರ ಜೊತೆಗೆ ಸ್ವತಃ ತಾವು ಹೋಗಿಬಿಟ್ಟು ಒಂದು ಬೆಳೆ ಸಮೀಕ್ಷೆ ಮಾಡಿಸಿಕೊಳ್ಬೇಕೆಂದು ನಾವು ಕಳಕಳಿ ವಿನಂತಿಯನ್ನು ನಾವು ಮಾಡ್ಕೊಳ್ತಿದ್ದೀವಿ ಸರ್. ಅಡ್ಡಿಲ್ಲ ಅಂದ್ರೆ ಪಿ ಆರ್ ಅವರಿಗೆ ಇವ್ರು ಸಹಕಾರ ಮಾಡಿದಂಗೆ ಆಗ್ತದೆ. ಹೌದು ಸರ್. ಆಮೇಲೆ ಏನು ಸಮೀಕ್ಷೆ ಆಗ್ತದೆ, ನಿಖರವಾದಂತಹ ಸಮೀಕ್ಷೆ ಆಗ್ತದೆ. ಹೌದು ಸರ್, ಹೌದು ಸರ್. ಒಳ್ಳೇದು ಮೇಡಮ್, ಈಗ ಒಂದು ಕರೆ ಅದ ನಮಗೆ, ಕರೆ ತಗೊಂಡು ನಾವು ಮುಂದುವರಿಯೋಣ. ಹಲೋ, ಹಲೋ, ಆಕಾಶವಾಣಿ. ಹಲೋ, ಹಲೋ, ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಹಾ ನಮಸ್ಕಾರ, ನಾವು ಆರಾಮ್ ತಾಲೂಕಾ ಹಿರೋಳಿ ಗ್ರಾಮದಲ್ಲಿ. ಹಿರೋಳಿಯಿಂದ ಏನ್ ತಮ್ಮ ಹೆಸರೇನು? ನಮ್ಮ ಹೆಸರು ಪರಮೇಶ್ವರ್ ಜಾಳ್ಕೊಟ್ರಿ. ಪರಮೇಶ್ವರ್ ಅವ್ರು ಏನ್ ಪ್ರಶ್ನೆ ಇದೆ ಕೇಳ್ರಿ, ಅಧಿಕಾರಿಗಳಿದ್ದಾರೆ. ಹಾ ಅದು ಏನ್ ಕೊಡಿ ಆಗುತ್ತೆ ಅದು ನೋಡ್ರಿ, ಕಸಿ ಉಂಡ ಮತ್ತ ದನಗಳ ಕೊಠಡಿ ಮಾಡೋದ್ರಿ, ಅದು ಪಂಚಾಯತಿ ಕೊಟ್ಟಿರೋ ಅವ್ರು ಏನಕ್ಕೆ ಕೇಳ್ತಾರೆ, ಮತ್ತೆ ಕೊಡ್ಬೇಕ್ರಿ ಅದು. ಕೃಷಿ ಹೊಂಡ ಮಾಡ್ಕೋಬೇಕು. ಪರಮೇಶ್ವರರೇ ನಮಸ್ಕಾರ. ತಾವು ಕೃಷಿ ಹೊಂಡ ಬಗ್ಗೆ ನೀವು ಆಸಕ್ತಿ ಇರೋ ಕಾಣ್ತಾ ಇದ್ರಿ, ತಾವು ನೋಡೋದು ತಾವು ಪ್ರಶ್ನೆ ಕೇಳಿದ್ರೆ. ಈಗ ಮುಂಚೆ ನಮ್ಮ ಕೃಷಿ ಇಲಾಖೆಯಿಂದ ಕೂಡ ಈ ವರ್ಷ ನಮಗೆ ಕೃಷಿ ಹೊಂಡ ಒಂದು ಕಾರ್ಯಕ್ರಮ ಒಂದು ನಮ್ಮ ಸರ್ಕಾರ ಅಳಂದ ತಾಲೂಕನ್ನು ಮುಂಚೆ ಅದರಲ್ಲಿ ಕಳೆದ ವರ್ಷದಿಂದ ಅಳಂದ ತಾಲೂಕು ಸೇರ್ಪಡೆ ಆಗಿರಲಿಲ್ಲ, ಈ ವರ್ಷ ಅಳಂದ ತಾಲೂಕು ಅದರಲ್ಲಿ ಸೇರ್ಪಡೆ ಆಗಿದೆ. ನಮ್ಮ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಕ್ಕೆ ತಾವು ಅರ್ಜಿ ಕೊಟ್ಟು ಕೂಡ ತಾವು ಕೂಡ ಹೊಂಡ ತೋಡಿಸಿಕೊಳ್ಬಹುದು. ಇಲ್ಲ ಅಂತಂದ್ರೆ ತಾವು ಉದ್ಯೋಗ ಖಾತ್ರಿಯಲ್ಲಿ ಪಂಚಾಯತಿಗೆ ತಾವು ಕೊಟ್ಟಿದ್ದು ಅಂತ ಹೇಳ್ತದ್ರಿ, ಅಲ್ಲಿಯೂ ಕೂಡ ಸಂಬಂಧಪಟ್ಟ ನಮ್ಮ ಪಂಚಾಯತ್ ಅಲ್ಲಿಯೂ ಕೂಡ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಅಥವಾ ನಮ್ಮ ತಾಲೂಕಾ ಪಂಚಾಯತ್ ಇರತಕ್ಕಂಥ ಅಧಿಕಾರಿಗಳು ಸಂಪರ್ಕ ಮಾಡಿದ್ರೆ ಅವರು ಕೂಡ ನಿಮ್ಗೆ ಉದ್ಯೋಗ ಖಾತ್ರಿಯಲ್ಲಿ ನೀವೇ